ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಸಚಿವೆ. ರಾಜ್ಯದ ಯಾವುದೇ ಮೂಲೆಯಲ್ಲಿ ಅನಾಥ, ನಿರ್ಗತಿಕ, ಭಿಕ್ಷಾಟನೆಯಲ್ಲಿ ತೊಡಗಿರುವ ಬಾಲ ಕಾರ್ಮಿಕರು ಮತ್ತು ಮಕ್ಕಳ ಮೇಲೆ ಯಾವುದೇ ರೀತಿಯ ಲೈಂಗಿಕ ದೌರ್ಜನ್ಯ, ಹಲ್ಲೆ, ಕಿರುಕುಳ ಮತ್ತು ಬಾಲ್ಯ ವಿವಾಹ ಮಾಡುವುದು ಹಾಗೂ ಕಾನೂನು ಬಾಹಿರವಾಗಿ ಮಕ್ಕಳನ್ನು ದತ್ತು ನೀಡುವುದು ಕಂಡು ಬಂದಲ್ಲಿ ತತ್ಕ್ಷಣವೇ ಮಕ್ಕಳ ಸಹಾಯವಾಣಿ 1098ಕ್ಕೆ ತಕ್ಷಣ ಕರೆ ಮಾಡಿ ಸಂಕಷ್ಟದಲ್ಲಿರುವ ಅಸಹಾಯಕ ಮಕ್ಕಳ ರಕ್ಷಣೆ ಪ್ರಜ್ಞಾವಂತ ಸಮಾಜದ ಹೊಣೆ. ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಮಕ್ಕಳ ಸಂರಕ್ಷಣೆಗಾಗಿ ಸದಾ ಬದ್ಧ. ನಮ್ಮ ರೈತರಿಗೆ ಮತ್ತು ರೈತ ಮಹಿಳೆಯರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ವಿವಿಧ ಬೆಳೆಗಳ ಕೃಷಿ ಅನುಭವ ಕುರಿತು ಅಜ್ಜಂಪುರ ತಾಲೂಕು ಕೊರಟಗೆರೆ ಗ್ರಾಮದ ರೈತರಾದ ಶಶಿಕುಮಾರ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಅಜ್ಜಂಪುರ ತಾಲೂಕು ಕೊರಟಗೆರೆ ಗ್ರಾಮದ ರೈತರಾದಂತಹ ಶಶಿಕುಮಾರ್ ಅನ್ನೋರಿದ್ದಾರೆ. ಅವರ ಒಂದು ಕೃಷಿ ಅನುಭವ ಏನೇನ್ ಮಾಡಿಕೊಂಡಿದ್ದಾರೆ ಅಂತ ಅವರಿಂದನೇ ಕೇಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ಶಶಿಕುಮಾರ್ ಅವರ ನಮಸ್ಕಾರ. ನಮಸ್ತೆ ಸರ್. ಶಶಿಕುಮಾರ್ ಅವರ ಹತ್ರ ಎಷ್ಟು ಜಮೀನು ಇರತಕ್ಕಂಥದ್ದು? ಸರ್, ನಮ್ಮ ಹತ್ರ 5-6 ಎಕರೆ ಇದೆ. ಏನೇನ್ ಮಾಡ್ಕೊಂಡಿದ್ರೆ ಶಶಿಕುಮಾರ್ ಅವರ 5-6 ಎಕರೆಯಲ್ಲಿ? ಸರ್, ರಾಗಿ ಮಾಡಿದೀವಿ, ಮತ್ತೆ ಆಲೂಗಡ್ಡೆ ಹಾಕಿದೀವಿ, ಆಮೇಲೆ ಈರುಳ್ಳಿ ಹಾಕಿದೀವಿ, ಅಡಿಕೆ ಇದೆ ಸ್ವಲ್ಪ, 1-2 ಎಕರೆ ಅಡಿಕೆ ಇದೆ, ಅದರಲ್ಲೇ ಮಿಕ್ಸ್ ಅಲ್ಲಿ ತೆಂಗು ಇದೆ, ಬಾಳೆ ಹಾಕಿದೀವಿ. ಅಂದ್ರೆ ಬಾಳೆ ಐತಿ, ತೆಂಗು ಇರೋದ್ರಲ್ಲಿ ಹಾಕಿಲ್ಲ, ಅಡಿಕೆ ಮತ್ತೆ ಬಾಳೆ. ಬಾಳೆ ಚೆನ್ನಾಗಿದೆ, ಬರ್ತಾ ಇದೆ, ತೊಂದರೆ ಇಲ್ಲ. ರಾಗಿನೂ ಮಾಡಿದೀವಿ. ಈಗ ತಾವು ಹೇಳೋ ಪ್ರಕಾರವಾಗಿ ಅಡಿಕೆ ಬಾಳೆ ಒಂದ್ ಸೈಡು, ತೆಂಗಿನ ಮರನ ಇನ್ನೊಂದು. ಇದ್ರಲ್ಲಿ ಮುಂಚೆ ನಮ್ಮಪ್ಪರು ತೆಂಗು ಹಾಕಿದ್ರು, ಅದ್ರೊಳಗಡೆ ನಾವು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಡಿಕೆ ಹಾಕಿದ್ವಿ. ಅಂದ್ರೆ ಈ ಮಾಮೂಲಿ ಪ್ಲೈನ್ ಅಡಿಕೆ ಮಾಡೋದಾದ್ರೆ 9-9, ಕೆಲವರು 8-9 ಈ ತರ ಮಾಡಿದ್ರೆ, ನಾವು ತೆಂಗೊಳಗೆ ಅಡಿಕೆ ಹಾಕಿದ್ವಿ 1-2 ಎಕರೆ. ಅದಕ್ಕೆ ಏನ್ ಮಾಡಿದೀವಿ ಅಂದ್ರೆ, ತೆಂಗಿನ ಮರ ಬಿಟ್ಟು ಅಡಿಕೆ ಮರ ಡಿಸ್ಟೆನ್ಸ್ 12 ಅಡಿ, ಅಡಿಕೆ ಟು ಅಡಿಕೆ 9 ಅಡಿ, ಅಡಿಕೆ ಬೀದಿ ಮಾತ್ರ 9 ಅಡಿ, ತೆಂಗಿನ ಮರ ಬಿಟ್ಟು 12 ಅಡಿ ಮಾಡಿದ್ವಿ. ತೆಂಗಿಗೂ ಡಿಸ್ಟರ್ಬ್ ಆಗಬಾರ್ದು, ಅಡಿಕೆಗೂ ಡಿಸ್ಟರ್ಬ್ ಆಗಬಾರ್ದು. ತೆಂಗು ತೆಂಗು ಪಾಡಿ ಫಸಲು ಬರಬೇಕು, ಅಡಿಕೆ ಅಡಿಕೆ ಪಾಡಿ ಬರಬೇಕು. ಹಂಗ ಹಾಕಿದ್ರೆ ಎಕರೆಗೆ ಒಂದು 300-400 ಗಿಡ ಕೂರ್ತವೆ. ಇಲ್ಲ ಪ್ಲೈನ್ ಅಡಿಕೆನೆ ಮಾಡ್ತೀವಿ ಅಂದ್ರೆ 500-600 ಗಿಡ ಕೂರ್ತವೆ, ಅದು 9-9 ಮಾಡಬೇಕು. ಈ ಒಂದು ತೆಂಗಿನ ಮಧ್ಯದಲ್ಲಿ ಅಡಿಕೆ ಪ್ರಾರಂಭದಲ್ಲಿ ಇದ್ದಾಗ ನೆರಳು ಜಾಸ್ತಿ ಇರುತ್ತೆ, ಯಾವ ರೀತಿ ಮೇಂಟೈನ್ ಮಾಡ್ಕೊಂಡಿರ್ತಾವೆ? ಸರ್, ನೆರಳು ಅಡಿಕೆಗೆ ಬೇಕು, ಬಟ್ ಅತಿಯಾದ ನೆರಳು ಬೇಡ. ಅದಕ್ಕೆ ಗಾಳಿ ಬೆಳಕು ಚೆನ್ನಾಗಿ ಬೇಕು. ಅದಕ್ಕೆ ಹೇಳಿದ್ನಲ್ಲ, ತೆಂಗು ಅಡಿಕೆ ಅಂದಾಗ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಡಿಸ್ಟೆನ್ಸ್ ಮೇಂಟೈನ್ ಮಾಡಿದಾಗ ಏನಾಗುತ್ತೆ, ಅಡಿಕೆಗೂ ಡಿಸ್ಟರ್ಬ್ ಆಗಲ್ಲ, ತೆಂಗು ಡಿಸ್ಟರ್ಬ್ ಆಗಲ್ಲ. ಕೆಲವರು ಏನ್ ಮಾಡ್ತಾರೆ, ಮಾಮೂಲಿ ಹಾಕತ್ರ ಅಡಿಕೆ ಹಾಕ್ತಾರೆ, ಆ ತೆಂಗಿನ ಮರ ಸುತ್ತ 4 ಅಡಿಕೆ ಮರ ಫಸಲು ಬರಲ್ಲ, ಅದು ನೆರಳು ಜಾಸ್ತಿ ಆಗಿ ಅಂದ್ರೆ ಸೋಲೆ ಅಂತೀವಿ ನಮ್ಮ ಹಳ್ಳಿ ಭಾಷೆಯಲ್ಲಿ, ಸೋಲೆ ಜಾಸ್ತಿ ಆಗಿ ಫಸಲಿಗೆ ಬರಲ್ಲ, ಸುಮ್ಮನೆ ಗಿಡದ ಪಾಡಿಗೆ ಇರ್ತವೆ. ಅವ್ ತೆಂಗಿಗೂ ನೀರು ಜಾಸ್ತಿ, ಅಡಿಕೆಗೆ ಬೇಕಾದಷ್ಟು ನೀರು ತೆಂಗು ಬೇಕಾಗಿಲ್ಲ. ತೆಂಗಿಗೆ ನಾವು ಏನ್ ಮಾಡ್ತೀವಿ, ಅಡಿಕೆಗೆ ಬಿಟ್ಟುವಷ್ಟು ನೀರನ್ನ ತೆಂಗು ತಗೊಂಡು ರೋಗ ಬಂದು ಗುಳ್ಳೆಲ್ಲ ಬೀಳೋದು, ಕಾಯೆಲ್ಲ ಬೀಳೋದು, ಅಡಿಕೆ ಗರಿ, ತೆಂಗಿನ ಗರಿ ಎಲ್ಲ ಇಳಿ ಬಿದ್ದು ಯೆಲ್ಲೋ ಕಲರ್ ಆಗಿ ಒಂದೊಂದೇ ತೆಂಗಿನ ಮರ ಬಿದ್ದು ಹೋಗ್ತವೆ. ನಾವು ಅಡಿಕೆಗೆ ನೀರು ಬಿಡ್ತೀವಲ್ಲ, ಆ ನೀರೇ ಸಾಕು ತೆಂಗುಗೆ. ತೆಂಗುಗೆ ಅಂತ ಮತ್ತೆ ಸಪರೇಟ್ ನಾವು ಲ್ಯಾಟ್ರಲ್ ಎಳೆದ್ರು ಕೂಡ ಅದಕ್ಕೆ ಯಾವ್ದೇ ತರ ಟ್ಯೂಬ್ ಆಗ್ಲಿ ಯಾವ್ದೇ ತರ ಪಾಯಿಂಟ್ ಆಗ್ಲಿ ನೀರಿನ ಬಿಡಬಾರದು, ಆಗ ಮಾತ್ರ ಅಡಿಕೆ ತೆಂಗು ಎರಡೂ ಬರುತ್ತೆ. ಈ ರೀತಿಯಾಗಿ ನಿರ್ವಹಣೆ ಮಾಡ್ತಿದ್ರೆ ಅಡಿಕೆ ಮತ್ತೆ ತೆಂಗುನ್ನ? ಹಾ ಸರ್. ಜೊತೆಗೆ ಈ ಒಂದು ಅಡಿಕೆ ಅಂತ ಹೇಳಿದ್ರಲ್ಲ, ಎಲ್ಲಿಂದ ಗೋಟ್ ತಂದ್ರಿ, ತಾವೇ ಗೋಟ್ ಮಾಡಿದ್ದು, ಗಿಡದ ಸಸಿ ತಂದ್ರೆ ಯಾವ ತರ ಅಂತ? ಸರ್, ನಮ್ಮ ತಂದೆಯವ್ರು ಮಾಡಿದ್ದು 30 ವರ್ಷದ ತೋಟ ಇತ್ತು, ಅವ್ರ ಮುಂಚೆ ಬೇರೆ ಕಡೆಯಿಂದ ತಗೊಬಂದಿದ್ರು. ಈಗ ನಾವು ಇತ್ತೀಚೆಗೆ ಮತ್ತೆ ಹೊಸದಾಗಿ ಮಾಡ್ತಾ ಹೋದಾಗ ನಮ್ಮ ತೋಟದಲ್ಲಿ 25 ವರ್ಷ ಆಗಿ ದಾಟಿತ್ತು. ತೀರಾ ಏಜ್ ಆಗಿರೋ ಮರದಲ್ಲೂ ಬೀಜ ಹಿಡಿಬಾರ್ದು ಅಂತಾರೆ, ಅಂದ್ರೆ ಒಳ್ಳೆ ಪ್ರಾಯ 25-30 ವರ್ಷದೊಳಗಿರೋ ಒಳ್ಳೆ ಪ್ರಾಯದ ಗಿಡದಲ್ಲಿ ಒಳ್ಳೆ ಹದವಾದ ಬೀಜ. ಹದವಾದ ಬೀಜ ಅಂತಂದ್ರೆ ಸಿಪ್ಪೆ ತೆಳು ಇರಬೇಕು, ಒಳಗಡೆ ದುಂಡು ದಪ್ಪ ಇರಬೇಕು, ಆ ತರದ ಬೀಜ ಹಿಡಿದ್ಬಿಟ್ಟು ಮಾಡಿದ್ವಿ. ನಾವೇ ಗಿಡ ಮಾಡಿದ್ದು, ಸಸಿ ಮಾಡಿದ್ದು? ನಾವೇ ಸಸಿ ಮಾಡಿದ್ವಿ. ಇಲ್ಲಿಂದ ತಮ್ಮ ಒಂದು ತೋಟದ್ದು ಬೀಜ ನೆತ್ತಂದು ತಾವೇ ಮಾಡಿದ್ದು? ನಮ್ಮ ತೋಟದಲ್ಲಿ ನಮ್ಮ ಈಗ ನಮ್ಮ ಅಪ್ಪಾರು ಮಾಡಿದ್ರಲ್ಲ, ಆ ತೋಟದಲ್ಲೇ ನಾವು ಮಾಡಿರೋದು. ನಮ್ಮ ಅಪ್ಪಾರು ಬೇರೆ ಕಡೆ ತಂದಿದ್ರು ಮುಂಚೆ, ಅಂದ್ರೆ ಇಲ್ಲೇನೆ ನಮ್ಮ ಅವ್ರಿಗಿನ್ನ ಹಿರಿಯವರು ಮುಂಚೆ ಮಾಡಿದ್ರಲ್ಲ, ಅಲ್ಲೇ ಬೀಜ ಮಾಡಿದ್ರು. ಎಷ್ಟು ಸಸಿಗಳನ್ನು ತಾವು ಮಾಡಿದ್ದು, ಕೂರಿಸಿದ್ದು ಎಷ್ಟು ಅಂತ ಹೇಳಿ? ಸರ್, ನಾವು ನಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೋತೀವಿ, ಜಾಸ್ತಿ ನಾವು ಅದರಲ್ಲಿ ಏನು ಬಿಸ್ನೆಸ್ ಏನು ಮಾಡಕ್ ಹೋಗಲ್ಲ. ಈಗ ನಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ. ಈಗ ನಾವು ಈ ವರ್ಷ 1-2 ಎಕರೆ ಗಿಡ ಮಾಡ್ತೀವಿ ಅಂದ್ರೆ 1,000-1.5 ಸಾವಿರ ಮಾಡ್ಕೋತೀವಿ. ಮಿಕ್ಕಿದ್ದು ಮತ್ತೆ ಮುಂಚೆ ಮಾಡಿರೋ ತೋಟದಲ್ಲಿ ಏನಾದ್ರು ಹೋಗಿದ್ರೆ ಅವಾಗ ಬಳಸ್ತೀವಿ, ಇಲ್ಲ ಯಾರಿಗಾದ್ರು ಬೇಕಂದ್ರೆ ಕೊಡ್ತೀವಿ. ತೋಟದ ನಿರ್ವಹಣೆ ಸಂಪೂರ್ಣವಾಗಿ ಹೇಳೋದ್ರೆ ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದೀರಾ? ಅದ್ರ ಕಳೆ ನಿರ್ವಹಣೆ ಆಗಿರ್ಬೋದು, ಗೊಬ್ಬರ ಯಾವ್ದು ಕೊಡ್ತಾ ಇದ್ದೀರಿ, ರಾಸಾಯನಿಕ ಎಷ್ಟು ಮಾಡ್ತಿದ್ದೀರಿ, ಕೊಟ್ಟಿಗೆ ಗೊಬ್ಬರ ಎಷ್ಟು ಯೂಸ್ ಮಾಡ್ತಾ ಇದ್ದೀರಿ, ಯಾವ ತರ ಅಂತ? ಸರ್, ಕೊಟ್ಟಿಗೆ ಗೊಬ್ಬರನೇ ಜಾಸ್ತಿ ಯೂಸ್ ಮಾಡ್ತಿರೋದು. ನಮ್ಮಲ್ಲಿ ಹಸು ಎಮ್ಮೆ ಕಟ್ಕೊಂಡಿದ್ವಿ. ಕೆಮಿಕಲ್ಲು ರಾಸಾಯನಿಕ ವಸ್ತುಗಳು ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ. ಏನೋ ವರ್ಷಕ್ಕೆ ಒಂದ್ ಟೈಮ್ ಅದು ಒಂದ್ ಗಿಡಕ್ಕೆ 300-400 ಗ್ರಾಮ್ ಅಷ್ಟೇ ಕೊಡ್ತೀವಿ. ಪದೇ ಪದೇ ಕೆಮಿಕಲ್ ಹಾಕಲ್ಲ. 2 ವರ್ಷಕ್ಕೊಂದ್ಸಲ ಹಾಕಿದ್ರು ಸಾಕು ದನಿ ಗೊಬ್ಬರ. ಮನೆಯದೇ ಗೊಬ್ಬರ ಆದ್ರೆ 2 ವರ್ಷಕ್ಕೊಂದ್ಸಲ ಹಾಕಿದ್ರು ಸಾಕು. ಇಲ್ಲ ಇತ್ತು ಅಂದ್ರೆ ಹಾಕ್ಬೋದು, ಏನ್ ತೊಂದರೆ ಇಲ್ಲ. ದನಿ ಗೊಬ್ಬರ ಎಷ್ಟು ಹಾಕಿದ್ರು ಏನ್ ತೊಂದರೆ ಇಲ್ಲ. ಒಂದ್ ಗಿಡಕ್ಕೆ 1 ತಟ್ಟಿ ತರ ಒಂದ್ ಪುಟ್ಟಿ ಕೊಡ್ತೀವಿ. ಅಲ್ಲಿ ಎಕರೆಗೆ 500-550 ಗಿಡ ಇದಾವೆ ಅಂದ್ರೆ ಟ್ರ್ಯಾಕ್ಟರ್ 5 ಲೋಡ್ ಬೇಕು, ದನಿ ಗೊಬ್ಬರ 5 ಲೋಡ್ ಬೇಕು. ಕೆಮಿಕಲ್ ಆದಷ್ಟು ಕಡಿಮೆ ಮಾಡೋದು ಒಳ್ಳೇದು. ಈಗ ಮುಂಚೆ ನಾವು ಅಪ್ಪರ್ ಕಾಲದಲ್ಲಿ ಒಂದು ಎಕರೆಗೆ 10-12 ಕ್ವಿಂಟಲ್ ಒಣಅಡಿಕೆ ಕೊಯ್ತಾ ಇದ್ವಿ. ಈಗ ನಮ್ಮ ಕಾಲದಲ್ಲಿ ಏನಾಗಿದೆ ಅಂತಂದ್ರೆ ಈ ಕೆಮಿಕಲ್ಲು ಕಳೆನಾಶಕ ಇವೆಲ್ಲ ಬಂದು ಇಳುವರಿ ಕಡಿಮೆ ಆಗ್ತಾ ಇದೆ. 11 ಕ್ವಿಂಟಲ್ ಒಣಅಡಿಕೆಗಿದ್ದವರು 10ಕ್ಕೆ ಬಂದ್ವಿ, 9ಕ್ಕೆ ಬಂದ್ವಿ, ಈಗಲೇ 6-7 ಕ್ವಿಂಟಲ್ ಬಂದಿದ್ವಿ, 8 ಕ್ವಿಂಟಲ್ ಬಂದ್ರೆ ಟಾಪ್ ಆ ತರ ಆಗಿದೆ. ಈ ಒಂದು ಕೊಟ್ಟಿಗೆ ಗೊಬ್ಬರ ಮತ್ತೆ ರಾಸಾಯನಿಕ ಗೊಬ್ಬರ ಯಾವ ರೀತಿ ಒಂದು ಸಮ ಪ್ರಮಾಣದಲ್ಲಿ ನೀವು ಮೇಂಟೈನ್ ಮಾಡ್ಕೊಡ್ತಾ ಇದ್ದೀರಾ ಅಂತ? ಸರ್, ಇತ್ತೀಚಿನ ದಿನಗಳಲ್ಲಿ ನಾವು ಯಾವ್ದು ಮುಂಚೆ ಎಲ್ಲ ಏನಾಗ್ತಿತ್ತು ಅಂತಂದ್ರೆ ಯಾವ್ದು ಸಿಗುತ್ತೋ ಅದು ತಗೊಂಡು ಹಾಕ್ತಿದ್ವಿ. ಈಗ ಏನಾಗಿದೆ ಅಂತಂದ್ರೆ ನಮ್ಮ ಭೂಮಿಲಿ ಯಾವ ಅಂಶ ಕಡಿಮೆ ಇದೆ, ಬೋರಾನ್ ಅಂಶ ಕಡಿಮೆ ಇದೆಯಾ ಅಥವಾ ಜಿಂಕ್ ಅಂಶ ಕಡಿಮೆ ಇದೆಯಾ, ಇನ್ನೊಂದು ಯಾವ್ದು ಕಡಿಮೆ ಅಂತ ಭೂಮಿನ ನಾವು ಒಂದ್ಸಲ ಪರೀಕ್ಷೆ ಒಳಪಡಿಸಿ ನಾವು ಅದಕ್ಕೆ ಏನು ಬೇಕಾಗಿದೆ ಅಂದ್ರೆ ಲಘು ಪೋಷಕಾಂಶಗಳಾಗಿರ್ಬೋದು, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರ್ಬೋದು, ಯಾವ್ದು ಬೇಕು ಅದನ್ನು ಕೊಟ್ಟರೆ ಅಲ್ಲಿಗೆ ಮ್ಯಾಚ್ ಆಗುತ್ತೆ. ಈಗ ಅದರಲ್ಲಿ ಏನು ಜಾಸ್ತಿ ಇದೆ ಅದನ್ನೇ ಕೊಟ್ಟರು ಮತ್ತೆ ಅದು ಮ್ಯಾಚ್ ಆಗಲ್ಲ, ಇಳುವರಿ ಬರಲ್ಲ, ಆಮೇಲೆ ಬೇರೆ ರೋಗಗಳು ಬರ್ತವೆ. ನಾವು ಅದಕ್ಕೆ ಏನಿಲ್ಲ ಅದನ್ನು ಕೊಟ್ಟರೆ ಒಳ್ಳೇದು. ಎಷ್ಟು ಬಾರಿ ಭೂಮಿನ ತಾವು ಪರೀಕ್ಷೆ ಯಾವ ಎಷ್ಟು ಇದು ಮಾಡ್ತೀರಾ, ವರ್ಷ ವರ್ಷ ಮಾಡಿಸ್ತೀರಾ, ಎಷ್ಟು ವರ್ಷಕ್ಕೆ ಒಂದ್ಸಲ ಭೂಮಿ ಪರೀಕ್ಷೆ ಮಾಡಿಸೋದು? ಇಲ್ಲ ಸರ್, ಪ್ರತಿ ವರ್ಷ ಏನು ಮಾಡಿಸಲ್ಲ, ನಾವು ಒಂದು 2-3 ವರ್ಷದಲ್ಲಿ ಮಾಡಿಸಿದ್ವಿ. ಒಂದು ಜಾಗದಲ್ಲಿ ಬೋರಾನ್ ಅಂಶ ಕಡಿಮೆ ಇದೆ ಅಂತಂದ್ರು, ಅದಕ್ಕೆ ಪ್ರತಿ ವರ್ಷ ಜೂನ್ ಜುಲೈನಲ್ಲಿ ಸೋನೆ ಮಳೆ ಮಾನ್ಸೂನ್ ಸ್ಟಾರ್ಟ್ ಆಗುತ್ತಲ್ಲ, ಆ ಟೈಮಲ್ಲಿ ಒಂದ್ಸಲ ಬೋರಾನು ಜಿಂಕು ಕೊಡ್ತೀವಿ. ಕೆಲವು ಭೂಮಿಲಿ ಬೋರಾನ್ ಅಂಶ ಇರುತ್ತೆ, ಕೆಲವು ಭೂಮಿಲಿ ಇರಲ್ಲ. ಅದಕ್ಕೆ ಹೇಳಿದ್ದು ನಾವು ಸುಮ್ಮನೆ ಯಾವುದೋ ತಗೊಂಡೋಗಿ ಹಾಕ್ಬಾರ್ದು, ಆ ಭೂಮಿನ ಚೆಕ್ ಮಾಡಿಸಿ ಅದಕ್ಕೆ ಯಾವುದು ಬೇಕು ಪೋಷಕಾಂಶಗಳು ಅದನ್ನು ಕೊಟ್ಟರೆ ಮಾತ್ರ ನಮ್ಗೆ ರಿಸಲ್ಟ್ ಸಿಗುತ್ತೆ. ಇದ್ದುದನ್ನೇ ಜಾಸ್ತಿ ಹಾಕಿ ಇಲ್ಲ ಇಲ್ಲದನ್ನೇ ಜಾಸ್ತಿ ಹಾಕ್ಬಾರ್ದು. ಆ ಥರ ನಿರ್ವಹಣೆ ಮಾಡಿದ್ರೆ ನಾವು ಫಸಲು ತೆಗೆಯೋಕ್ಕೆ ಒಳ್ಳೆ ಫಸಲು ಬರುತ್ತೆ, ಆಮೇಲೆ ಯಾವುದೇ ಥರ ರೋಗಗಳು ಬರಲ್ಲ, ನಮ್ದು ಗಿಡ ಮರಗಳು ಕೂಡ ಚೆನ್ನಾಗಿರ್ತವೆ. ಈ ಲಘು ಪೋಷಕಾಂಶಗಳ ಬಗ್ಗೆ ಮಾತಾಡಿದ್ರೆ ಏನೇನು ಲಘು ಪೋಷಕಾಂಶಗಳು ತಾವು ಕೊಟ್ಟಿದ್ದು? ಸರ್, ಜಿಂಕ್ ಇದೆ, ಬೋರಾನ್ ಇದೆ, ಸಲ್ಫರ್ ಇದೆ, ಈ ಥರದ್ದು ಇನ್ನೂ 3-4 ಥರದ್ದಿದೆ. ಅದನ್ನೆಲ್ಲ ನೋಡ್ಬಿಟ್ಟು ಎಷ್ಟು ಬೇಕು ಅಷ್ಟು ಕೊಟ್ಟರೆ ಒಳ್ಳೇದು. ಈ ಒಂದು ಗೊಬ್ಬರ ಕೊಡೋದು ರೀತಿ ಇಲ್ಲಾದ್ರೆ ಕೆಲವರು ಲಿಕ್ವಿಡ್ ಸಮ ಇದರಲ್ಲಿ ಕೊಡ್ತಾರೆ, ತಾವು ಯಾವ ರೀತಿಯಾದ ಗೊಬ್ಬರದ ಕೊಡ್ತಾ ಹೋಗ್ತಾ ಇದ್ರಿ? ನಾವೆಲ್ಲ ಹಂಗೆ ಭೂಮಿಗೆ ಮೇಲ್ಗಡೆ ಚೆಲ್ತೀವಿ, ಹಂಗೆ ಹೋಗ್ಬಿಟ್ಟು ಫ್ಲೋಯಿಂಗ್ ಮಾಡ್ತೀವಿ. ಇಲ್ಲ ಒಳ್ಳೆ ಮಳೆ ಚೆನ್ನಾಗಿ ಆಗ್ತಾ ಇತ್ತು ಅಂತಂದ್ರೆ ಮತ್ತೆ ಫ್ಲೋಯಿಂಗ್ ಏನು ಮಾಡಕ್ ಹೋಗಲ್ಲ, ನಾವು ಮೇಲ್ಗಡೆ ಏನು ಕೊಡ್ತೀವಿ ಅದು ನೀರಿನಲ್ಲ ಕರಗಿ ಬೇರೆಗೆ ಹೋಗುತ್ತೆ. ಕಳೆಗಳ ನಿರ್ವಹಣೆ ಬಗ್ಗೆ? ಸರ್, ಕಳೆಗಳ ನಿರ್ವಹಣೆ ಈಗೆಲ್ಲ ಆಲ್ಮೋಸ್ಟ್ ಕಳೆನಾಶಕ ಹೊಡಿತಾ ಇದೀವಿ, ಅದನ್ನ ಹೊಡಿಬಾರ್ದು. ಈಗ ಏನ್ ಮಾಡೋದು, ಮಳೆಗಳೇ ಜಾಸ್ತಿ ಆದಾಗ ಫ್ಲೋಯಿಂಗ್ ಮಾಡಕ್ ಆಗಲ್ಲ ಟೈಮಲ್ಲಿ, ಬೇಸೆ ಹೊಡಕಾಲ ಟೈಮಲ್ಲಿ ಮಾತ್ರ ಈಗ ಅಡಿಕೆ ಕೋಲ್ ಬರುತ್ತೆ. ನೆಲ ಕ್ಲೀನ್ ಇರಬೇಕು. ಈ ಕಸ ಹುಲ್ಲು ಎಲ್ಲ ಆಗಿತ್ತು ಅಂತಂದ್ರೆ ನಾವು ಅಡಿಕೆ ಕೊಯ್ದಾಗ ಅಡಿಕೆ ಕಾಯಿ ಕಾಣಲ್ಲ ಕಣ್ಣಿಗೆ. ಹಂಗಾಗಿ ವರ್ಷಕ್ಕೆ ಒಂದ್ಸಲ 2 ಸಲ ಕಳೆನಾಶಕ ಹೊಡಿತೀವಿ, ಇನ್ ಬಾಕಿ ಟೈಮಲ್ಲಿ ಬೇಸೆ ಹೊಡಿತೀವಿ. ಈ ಕಳೆ ಬರಬಾರ್ದು ಅಂತ ಕೆಲವರು ಕಡಲೆ ಕಳಾಕೋದು, ಸೆಣಬು ಹಾಕೋದು ಆ ತರ ಎಲ್ಲ ಮಾಡಿರ್ತಾರೆ. ಸರ್, ಮಾಡಬಹುದು. ನಾನು ಒಂದ್ ಟೈಮ್ ಮಾಡಿದ್ದೆ, ಮತ್ತೆ ಅದನ್ನ ಮಾಡಕ್ ಆಗ್ಲಿಲ್ಲ, ಮಾಡಬಹುದು, ಏನ್ ತೊಂದರೆ ಇಲ್ಲ. ಅದು 2 ತರ ಉಪಯೋಗ ಆಗುತ್ತೆ ನಮಗೆ. ಒಂದು ಗೊಬ್ಬರ ಆಗುತ್ತೆ, ಇನ್ನೊಂದು ಬೇರೆ ಕಳೆಗಳು ಬರಲ್ಲ. ಇದು ಇದು ಇದು ಇದು ಬೆಳೆದಾಗ ಏನಾಗುತ್ತೆ, ಬೇರೆ ಕಳೆಗಳು ಬೆಳೆಯಲ್ಲ, ಮಾಡಬಹುದು. 2 ತರ ಬೆನಿಫಿಟ್ ಆಗುತ್ತೆ. ಈ ಒಂದು ಈ ಕೊಟ್ಟಿಗೆ ಗೊಬ್ಬರ ಮತ್ತೆ ರಾಸಾಯನಿಕ ಗೊಬ್ಬರ, ಅದ್ರ ಜೊತೆಗೆ ಬೇರೆ ಯಾವ ಗೊಬ್ಬರಗಳನ್ನ ತಾವು ಉಪಯೋಗಿಸ್ತಕ್ಕಂಥದ್ದು? ಸರ್, ನಾವು ಬೇರೆ ಯಾವ್ದನ್ನು ಉಪಯೋಗಿಸ್ತಾ ಇಲ್ಲ. ಟು ನಾವು ಏನಿಗಂದ್ರೆ ಕಾಂಪೋಸ್ಟ್, ಅಲ್ಲಿ ಆ ತೋಟದಲ್ಲಿ ಬಿದ್ದರೆ ಅಡಿಕೆಲೆ ಆಗ್ಲಿ ಗರಿ ಆಗ್ಲಿ ಯಾವ್ದನ್ನು ಹೊರಗಡೆ ತೆಗಿಯಲ್ಲ, ಅದನ್ನ ಅಲ್ಲೇ ಪುಡಿ ಮಾಡಿ ಮಣ್ಣಿಗೆ ಸೇರಿಸೋಂತ ಕೆಲಸ ಮಾಡ್ತೀವಿ. ದನಿ ಗೊಬ್ಬರ ಮನೆಯಲ್ಲೇ ಆಗುತ್ತೆ, ಹಾಕ್ತಿವಿ, ಇಲ್ಲ ಬೇರೆ ಕಡೆ ಪರ್ಚೇಸ್ ಮಾಡ್ಬಿಟ್ಟು ಹಾಕ್ತಿವಿ. ವರ್ಷಕ್ಕೆ ಒಂದ್ ಟೈಮ್ ಮಾತ್ರ ರಾಸಾಯನಿಕವನ್ನ ಕೊಡ್ತೀವಿ. ನಾವು ಕೇಳ್ಪಟ್ಟಂಗೆ ಅಜ್ಜಂಪುರ ಈ ಭಾಗದಲ್ಲೆಲ್ಲ ಕಳೆದ ಬಾರಿ ಎಲ್ಲ ಆ ಬಾರಿಯಲ್ಲಿ ಹೆಚ್ಚು ಮಳೆಯಾಗಿ ತುಂಬಾ ಹಾನಿ ಆಯಿತು, ಹೋದ ಸರಿ ನೀರಿಲ್ಲ, ತುಂಬಾ ಬರಗಾಲ. ಈ ಬಾರಿನೂ ಸ್ವಲ್ಪ ಜಾಸ್ತಿ ಮಳೆ ಬರ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಈ ತೋಟಗಳ ನಿರ್ವಹಣೆ ಯಾವ ರೀತಿ ಮಾಡ್ತಾ ಇದ್ದೀರಾ ಅಂತ? ಸರ್, ಈ ವರ್ಷ ಮಳೆ ಸಾಕಷ್ಟು ಆಗಿದೆ, ಆ ತರ ಏನು ತೀರಾ ತೊಂದರೆ ಏನಾಗಿಲ್ಲ. ಹಂಗು ತೀರಾ ತೊಂದರೆ ಆಯ್ತು ಅಂದ್ರೆ ಬಸ್ಸಿಗಾಲುವೆ ತೆಗಿಸ್ತೀವಿ, ಬಸ್ಸಿಗಾಲುವೆ ತೆಗಿಸಿ ನೀರನ್ನ ಹೊರಗೆ ಬಿಡ್ತೀವಿ. ಅದಕ್ಕೆ ಎಷ್ಟು ಬೇಕು ಭೂಮಿ ಹಿಂಗೋಷ್ಟು ಹಿಂಗೆ ಮಿಕ್ಕಿದ್ದು ಹೊರಗೆ ಹೋಗುತ್ತೆ. ಹೋದ ವರ್ಷ ಭಾರಿ ತೊಂದರೆ ಆಯ್ತು ನೀರಿಗೆ. ಕೆಲವರೆಲ್ಲ ಟ್ಯಾಂಕರಲ್ಲೆಲ್ಲ ತಗೊಂಬಂದು ಡ್ರಿಪ್ ಇರಿಗೇಷನ್ ಮುಖಾಂತರ ಡ್ರಿಪ್ ಅಲ್ಲಿ ಕೊಟ್ಟರು, ಏನೋ ಕಷ್ಟಪಟ್ಟು ಬದುಕೊಂಡ್ರು ರೈತರು. ಈ ವರ್ಷ ಮಳೆ ಚೆನ್ನಾಗಿದೆ, ಬಟ್ ಅತಿಯಾಗಿ ಏನಾಗಿಲ್ಲ. ಹಂಗ ಅತಿಯಾಗಿ ಆದಂತಹ ಟೈಮಲ್ಲಿ ಬಸ್ಸಿಗಾಲುವೆ ತೆಗಿಸ್ತೀವಿ, ಬಸ್ಸಿಗಾಲುವೆ ತೆಗಿಸಿ ನೀರು ಹೊರಗೆ ಬಿಡ ಅಂತ ವ್ಯವಸ್ಥೆ ಮಾಡ್ತೀವಿ. ತಾವು ನೀರಿನ ನಿರ್ವಹಣೆಗೆ ಯಾವ ರೀತಿಯಾದ ಒಂದು ಇದು ಮಾಡಿಕೊಂಡಿದೆ? ಸರ್, ನಮ್ಮಲ್ಲೆಲ್ಲ ಬೋರ್ವೆಲ್ಲ ಜಾಸ್ತಿ, ನಮ್ಗೆ ಯಾವುದೇ ನೀರಿನ ಮೂಲ ಇಲ್ಲ, ಕೆರೆಗಳು ತುಂಬಿಸೋದಾಗ್ಲಿ ಇಲ್ಲ ಯಾವ್ದೇ ಚಾನಲ್ ಆಗ್ಲಿ ಯಾವ್ದೇ ವ್ಯವಸ್ಥೆ ಇಲ್ಲ. ಮಳೆ ಬರಬೇಕು, ಬೋರ್ ರೀಚಾರ್ಜ್ ಆಗ್ಬೇಕು, ಬೋರ್ ಅಲ್ಲಿ ನೀರು ಬರಬೇಕು. ಯಾವ ರೀತಿ ನೀರು ಕೊಡ್ತೀರಾ ಅಂತ ಹೇಳಿ? ಸರ್, ಎಲ್ಲ ಡ್ರಿಪ್ ಅಲ್ಲೇ, ಎಲ್ಲ ಡ್ರಿಪ್ ಮಾಡಿದೀವಿ, ಆಯ್ಸ್ ಅದೇನಿಲ್ಲ, ಡ್ರಿಪ್ ಅಲ್ಲಿ ಹೋಗುತ್ತೆ. ಎಷ್ಟು ಬಾರಿ ಕೊಡ್ತೀರಿ? ಸರ್, ಅಡಿಕೆಗೆಲ್ಲ 8-10 ದಿನಕ್ಕೆ ಒಂದ್ ಟೈಮ್ ಕೊಡ್ತೀವಿ, ತೆಂಗಿಗೆ 15 ದಿನಕ್ಕೆ ಒಂದ್ ಟೈಮ್ ಕೊಡ್ತೀವಿ, ಎಲ್ಲ ಡ್ರಿಪ್ ಅಲ್ಲೇ. ಒಟ್ಟು ತೆಂಗನ್ನೇನು ಸಪರೇಟ್ ಆಗಿ ನಿರ್ವಹಣೆ ಮಾಡ್ತಿಲ್ಲ? ಅಲ್ಲ, ತೆಂಗು ಸಪರೇಟು, ಸರಿ ಕಡಿಮೆ ಎಲ್ಲ ಮುಂಚೆ ಇದ್ದ ತೆಂಗು ಎಲ್ಲ ಈಗ ಅಡಿಕೆ ಹಾಕಿದ್ದಾರೆ. ಅದೇ ಅಡಿಕೆ ಹಾಕ್ಬೇಕಾದ್ರೆ ಏನಪ್ಪ ತೆಂಗಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ತೆಂಗು ಅಡಿಕೆ ಎರಡು ಅಡ್ಕೊಂಡು ಡಿಸ್ಟರ್ಬ್ ಆಗದಿರಾ ತರ ಹಾಕಿದ್ರೆ ಅಡಿಕೆನೂ ಬರುತ್ತೆ, ತೆಂಗೂ ಬರುತ್ತೆ. ಒಟ್ಟಲ್ಲಿ ಅಡಿಕೆಗೆ ತಮ್ಗೆ ಬಂದಂತಹ ಲಾಭದ ಬಗ್ಗೆ ಎಷ್ಟು ಇಳುವರಿ ಬಂತು ಅಂತ? ಸರ್, ಮುಂಚೆ ಇಳುವರಿ ಚೆನ್ನಾಗಿ ಬರ್ತಿತ್ತು, ಇವಾಗ ಅಷ್ಟು ಇಳುವರಿ ಬರ್ತಾ ಇಲ್ಲ. ಎಕರೆಗೆ 7-8 ಕ್ವಿಂಟಲ್ ಬರ್ತಾ ಇದೆ ಅವರೇಜ್ ಇಳುವರಿ. ಇನ್ನ ಸ್ವಲ್ಪ ಪ್ರಾಯದ ಸಸಿ ಒಂದ್ 10-15 ವರ್ಷದ ಗಿಡಗಳು ಚೆನ್ನಾಗಿ ಮೇಂಟೈನ್ ಮಾಡ್ದ, ಒಳ್ಳೆ ಭೂಮಿ ಸ್ವಲ್ಪ ಗ್ರಾವೆಲ್ ಭೂಮಿ ಇತ್ತು ಅಂತಂದ್ರೆ ಒಂದ್ 10 ಕ್ವಿಂಟಲ್ ತನಕ ಬರುತ್ತೆ. ಎಕರೆಗೆ 100,000 ರೂಪಾಯಿ ಖರ್ಚು ಬರುತ್ತೆ ಸರ್, ಗೊಬ್ಬರ ಬೇಸಾಯ ಔಷಧಿ ಅಂದ್ರೆ 100,000 ರೂಪಾಯಿ ತನಕ ಖರ್ಚು ಬರುತ್ತೆ. ಕೆಲವರೆಲ್ಲ ಏನ್ ಹೇಳ್ತಾರೆ 50,000 ರೂಪಾಯಿ ಮಾತ್ರ ಅಂತಾರೆ, ನೀವು 100,000 ತನಕ ಖರ್ಚು ಹೇಳ್ತಾರೆ, ಎಲ್ಲಿ 100,000 ಖರ್ಚಾಗೋದು ಅಂತ? 100,000 ಎಲ್ಲಿ ಖರ್ಚಾಗತ್ತೆ ಅಂದ್ರೆ ನಾವು ಕೊಡುಗೆ ಗೊಬ್ಬರ ಹಾಕ್ತಿವಿ, ಒಂದು ಲೋಡ್ ಇವತ್ತು 9,000 ಇದೆ, ಅದನ್ನ ಟ್ರಾನ್ಸ್ಪೋರ್ಟ್ ಇಲ್ಲಿಂದ ತೋಟಕ್ಕೆ ತಗೊಂಡು 1,000 ಖರ್ಚು ಬರುತ್ತೆ, ಅದನ್ನ ಮತ್ತೆ ತೋಟದಲ್ಲಿ 1,000 ಖರ್ಚು ಬರುತ್ತೆ ಒಂದು ಲೋಡ್ಗೆ. ಅಲ್ಲಿಗೆ 5 ಲೋಡ್ ಅಂತಂದ್ರೆ ಅದೇ ಆಯ್ತು 50-60,000 ರೂಪಾಯಿ ಗೊಬ್ಬರದ್ದಾಯ್ತು. ವರ್ಷಕ್ಕೆ 1-4 ಸಲ ಫ್ಲೋಯಿಂಗ್ ಮಾಡ್ತೀವಿ ಅಂತಂದ್ರೂ ಒಂದು ಎಕರೆ ಬೇಸೆ ಹೊಡಿಯಕ್ಕೆ 2 ಅವರ್ ಬೇಕು, 2 ಸೈಡ್ ಹೊಡಿಸ್ತೀವಿ ಅಂತಂದ್ರೆ ಅದೇ ಒಂದು 10-20,000 ಬಂತು. ಮೋಟರ್ ಸುಟ್ಟು ಹೋಯ್ತು, ಸ್ಟಾರ್ಟರ್ ಸುಟ್ಟು ಹೋಯ್ತು, ಮೋಟರ್ ರಿಪೇರಿ, ನಮ್ದು ಓಡಾಟ, ಸಣ್ಣ ಪುಟ್ಟ ಖರ್ಚುಗಳೆಲ್ಲ ಸರಿ ಯಬೋ 1,00,000 ಆಗುತ್ತೆ ಸರ್. ಕೆಲವೊಂದ್ಸಲ ಪದೇ ಪದೇ ಮೋಟರ್ ಸುಡ್ತು ರಿಪೇರಿ ಮಾಡಿಸಿದ್ವಿ, ಇಲ್ಲ ಹೊಸ ಮೋಟರ್ ತಂದ್ವಿ, ಆ ತರ ಬಂದ್ರೆ 1,00,000 ದಾಟಿನೂ ಹೋಗುತ್ತೆ. ಇಷ್ಟು ಬಂತು ಅಂತೀರ ಈ ಸರಿ ತಮ್ದು? ಸಲ ಸರ್ ನಮ್ದು 3 ಎಕರೆಯಿಂದ ಒಂದು 11,00,000 ರೂಪಾಯಿ ಆಗಿದೆ ಸರ್. ಹಸಿ ಅಡಿಕೆ ಎಷ್ಟು ಬಂತು ಇಳುವರಿ? ಹಸಿ ಅಡಿಕೆ ಒಂದು 50 ಕ್ವಿಂಟಲ್ ತನಕ ಬಂದಿದೆ, 1 ಎಕರೆಗೆ 105 ಕ್ವಿಂಟಲ್ ಆಗಿದೆ. ಒಟ್ಟಲ್ಲಿ ಖರ್ಚು ಅಷ್ಟೇ, ಲಾಭನೂ ಸ್ವಲ್ಪ ಇದೆ. ಲಾಭ ಇದೆ ಸರ್, ಈಗ ವಾಣಿಜ್ಯ ಬೆಳೆ ಅಂದ್ರೆ ಈಗ ಅಡಿಕೆನೆ, ಈಗ ಬೇರೆದ್ರಲ್ಲ ಇನ್ನೇನು ಈಗ ಜೀವನಕ್ಕೆ ಬೇಗ ಏನ್ ಬೇಕು, ರಾಗಿ ಜೋಳ ಎಲ್ಲ ನಿಮ್ಗೆ ಊಟಕ್ಕೆ ಬೇಕು, ಅದರಲ್ಲ ಏನು ದುಡ್ಡು ಆಗಲ್ಲ. ಮನೆಗೆ ಹಸು ಕರ ಕಟ್ಕೊಂಡಿದೀವಿ ಅಂತಂದ್ರೆ ಅವಕ್ಕೆ ಮೇವು ಬೇಕು, ನಮಗೆ ಜೀವನಕ್ಕೆ ಕಾಳು ಬೇಕು, ಅದನ್ನ ಬಿಟ್ರೆ ಅಡಿಕೆನೆ ವಾಣಿಜ್ಯ ಬೆಳೆ. ಬಾಳೆ ಅಂತ ಹೇಳಿದ್ರಿ ಸರ್, ಬಾಳೆನೋ ಪರವಾಗಿಲ್ಲ ಆಗಿದೆ, ಬಟ್ ಒಂದು ಅವರೇಜ್ ರೇಟ್ ಸಿಗ್ಬೇಕು. ಮುಂಚೆ ಬಾಳೆಗಾಲ ಔಷಧಿ ಹೊಡಿತಾ ಇರಲಿಲ್ಲ, ಇವಾಗ ಔಷಧಿ ಹೊಡಿದ್ರೆ ಬಾಳೆನೆ ಬರಲ್ಲ, ಹಾಗಾಗಿದೆ ಪರಿಸ್ಥಿತಿ. ಯಾವ ಬಾಳೆ ಹಾಕಿದಾರ ಸರ್? ನಮ್ಮಲ್ಲಿ ಏಲಕ್ಕಿ ಬಾಳೆ, ಪುಟ್ಟ ಬಾಳೆ ಅಂತೀವಲ್ಲ, ಪುಟ್ಟ ಬಾಳೆ. ಎಲ್ಲಿಂದ ತಂದಿದ್ದು ಬೀಜನ ತಾವೇ? ಇಲ್ಲ ಸರ್, ನಮ್ ಲೋಕಲ್ ಅಲ್ಲೇ, ಈಗ ನಾವ್ ಮಾಡಿದೀವ, ನಮ್ದು 3 ವರ್ಷ 3 ಕ್ರಾಪ್ ಆಯ್ತಂದ್ರೆ ಅದನ್ನ ತೆಗಿತೀವಿ, ಅಕ್ಕಂದನ್ ಬಕ್ಕಂಡ್ ಹೋಗ್ತಾರೆ ಬೇರೆಯವರು, ಹಂಗೆ ನಾವು ಬೇರೆ ಕಡೆಯಿಂದ ತಗೊಂಬಂದು ಹಾಕಿದ್ವಿ. ಬೀಜೋಪಚಾರ ಎಲ್ಲ ಯಾವ ತರ ಮಾಡಿದ್ರಿ ಬಾಳೆಗೆ ಸರ್? ಅದಕ್ಕೇನ್ ತೀರಾ ಅಷ್ಟೊಂದೇನು ರಿಸ್ಕ್ ತಗೊಳಲ್ಲ ನಾವು, ಗುಂಡಿ ತೆಗಿಸ್ತೀವಿ, ಈಗೆಲ್ಲ ಟ್ರ್ಯಾಕ್ಟರ್ ಮಿಷಿನ್ ಬಂದಿದೆ ಡಿಗ್ಗರ್ ಅಂತ, ಗುಂಡಿ ತೆಗಿಸ್ತೀವಿ. ಗುಂಡಿ ತೆಗಿಸ್ಬಿಟ್ಟು ಬೇರೆ, ಈಗ ನಮ್ಮಲ್ಲಿ ರಕ್ಷಿಪಟ್ಟೆ ಅಂತ ಸಿಗುತ್ತೆ, ರಕ್ಷಿಪಟ್ಟೆನ ಒಂದೊಂದು ಪೀಸ್ನ ಕೊಚ್ಚಿಬಿಟ್ಟು ಗುಂಡಿಗೆ ಹಾಕ್ತಿವಿ, ಅದು ಸ್ವಲ್ಪ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ, ಹಾಗಾಗಿ ಅದನ್ನ ರಕ್ಷಿಪಟ್ಟೆ ಅಂತ ಕೆಲವು ಬೇರೆ ಕಡೆ ಏನ್ ಕರೀತಾರೆ ಗೊತ್ತಿಲ್ಲ, ನಮ್ ಕಡೆ ರಕ್ಷಿಪಟ್ಟೆ ಅಂತ ಕರಿತೀವಿ. ಅದನ್ನ ಒಂದೊಂದು ಪೀಸ್ನ ಒಂದೊಂದು ಗುಂಡಿಗೆ ಹಾಕ್ತಿವಿ, ಗುಂಡಿಗೆ ಹಾಕ್ಬಿಟ್ಟು ಸ್ವಲ್ಪ ಮಣ್ಣು ಮುಚ್ತೀವಿ, ಅರ್ಧ ಮುಚ್ತೀವಿ ಫಸ್ಟು, ಆಮೇಲೆ ಇನ್ನೊಂದು ವಾರ 10 ದಿನ ಬಿಟ್ಟು ಚಿಗರಿದ ಮೇಲೆ ಪೂರ್ತಿ ಮಣ್ಣು ಮುಚ್ತೀವಿ. 11 ತಿಂಗಳು ಒಳಗಡೆ ಒಂದು ಬೆಳೆ ಬರುತ್ತೆ, ಆಮೇಲೆ ಫಸ್ಟ್ ಹೂ ಕೀಳುತ್ತಲ್ಲ ಅದ್ರ ಪಕ್ಕದಲ್ಲಿ ಒಂದ್ ಕಂದು ಬಿಟ್ಕೊಂಡಿರ್ತೀವಿ. ಒಂದು 6-7 ತಿಂಗಳು ಆದ್ಮೇಲೆ ಪಕ್ಕದಲ್ಲೆಲ್ಲ ಕಂದುಗಳು ಸ್ಟಾರ್ಟ್ ಆಗ್ತವೆ, ಕುನಿ ಎಲ್ಲ ಸ್ಟಾರ್ಟ್ ಆಗ್ತವೆ, ಅದನ್ನ ಅಷ್ಟು ಬಿಟ್ಕೊಳಲ್ಲ. ಹೂಕು ಒಂದು ಫಸ್ಟ್ ಗೆ ಹಾಕಿದ್ವಲ್ಲ ಅದು ಹೂ ಕಿತ್ತ ಮೇಲೆ ಪಕ್ಕದಲ್ಲಿ ಒಂದು ಬಿಟ್ಕೊತೀವಿ, ಅದು ಪಕ್ಕದಲ್ಲಿ ಬಿಟ್ಕೊಂಡಿದ್ದು ಒಂದಿನೆಲ್ಲ ಕೊಚ್ತಾ ಇರ್ತೀವಿ ಬಂದ್ ಬಂದಂಗೆ. ಈ ಗೊನೆ ಹೊಡೆದ್ಮೇಲೆ ಆ ಗೊನೆ ಒಂದ್ 6 ತಿಂಗಳಿಗೆ ಮತ್ತೆ ಮತ್ತೊಂದು ಗೊನೆ ಬಿಡುತ್ತೆ, ಅದು ಹೂ ಕಿತ್ತಾಗ ಮತ್ತೆ ಇನ್ನೊಂದು ಬಿಟ್ಕೊಂತೀವಿ. ಒಂದು ಬುಡದಲ್ಲಿ 3-4 ಬೆಳೆ ತಗೋಬಹುದು, ಆಮೇಲೆ ಅದು ಬರ್ತಾ ಬರ್ತಾ ವೀಕ್ ಆಗುತ್ತೆ, ಆಮೇಲೆ ತೆಗೆದು ಬಿಡ್ತೀವಿ. ಎಷ್ಟು ಅದ್ರ ಖರ್ಚು ಎಷ್ಟು ಬಂತು ಅಂತ ಹೇಳ್ತೀರಿ ಸರ್? ಬಾಳೆಗೆ ಗುಂಡಿ ತೆಗೆಸ್ಲಿಕ್ಕೆ ಒಂದ್ ಗುಂಡಿಗೆ 15 ರೂಪಾಯಿ ಖರ್ಚು ಬರುತ್ತೆ, ಅಕ್ಕಂದನ್ನ ತಗೊಂಬಂದು ಹಾಕಿ ಆಮೇಲೆ ಬೀಜೋಪಚಾರ ಮಾಡ್ಲಿಕ್ಕೆ ಲೇಬರ್ ಎಲ್ಲ ಸೇರಿ ಒಂದ್ 15 ರೂಪಾಯಿ ಬರ್ಬೋದು. ಮನೆಯವರೇ ಮಾಡಿದ್ರೆ ಕಡಿಮೆ ಆಗುತ್ತೆ, ಎಲ್ಲ ಲೇಬರ್ ಮೇಲೆ ಅಂತಂದ್ರೆ ಒಂದ್ 20-30 ರೂಪಾಯಿ ಒಂದು ಕಂದಿಗೆ ಬರುತ್ತೆ, ಖರ್ಚು ಬರುತ್ತೆ. ಏನೇನ್ ಗೊಬ್ಬರ ಕೊಟ್ರೆ ಅದಕ್ಕೆ ಸರ್? ನಾವು ಸ್ಟಾರ್ಟಿಂಗು ಒಂದ್ 2 ತಿಂಗಳು ಏನು ಕೊಡ್ಲಿಲ್ಲ, ನಮ್ದೇ ಗೊಬ್ಬರ ಇತ್ತು, ಮನೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಅದನ್ನೇ ಹಾಕಿದ್ವಿ. ಆಮೇಲೆ ಒಂದ್ 3 ತಿಂಗಳಾದ್ಮೇಲೆ ಪ್ರತಿ 2 ತಿಂಗಳಿಗೆ ಒಂದ್ಸಲ ಪೊಟಾಶು ಮತ್ತೆ ಯೂರಿಯಾ ಒಂದ್ಸಲ ಕೊಟ್ವಿ, ಆಮೇಲೆ 15-15 ಕೊಟ್ವಿ, ಆಮೇಲೆ 10-26 ಕೊಟ್ವಿ, ಹಿಂಗೆ ಒಟ್ಟು ಅದಕ್ಕೆ ಮಾತ್ರ ಸ್ವಲ್ಪ ರಾಸಾಯನಿಕವಾಗಿ ಜಾಸ್ತಿ ಕೊಟ್ಟು ಬೆಳೆದ್ವಿ. ಏನೇನಾದ್ರೂ ರೋಗಗಳು ಬಂತ? ರೋಗ ಬರುತ್ತೆ ಸರ್, ಬಾಳೆದೆಲೆ ಹುಳ ತಿಂತವೆ, ಆಮೇಲೆ ಬಾಳೆ ಎಲೆ ಯೆಲ್ಲೋ ಕಲರ್ ಆಗಿ ಬಡ್ಡೆ ಗರಿಯಿಂದ ಒಣಗ್ತಾ ಬರುತ್ತೆ, ಪನಮ್ಮ ಅಂತ ರೋಗ ಅದು. ಇವೆಲ್ಲ ರೋಗಗಳು ಜಾಸ್ತಿ ಆಗಿದೆ ಬಾಳೆಗೆ, ವಿತೌಟ್ ಮೆಡಿಸನ್ ಬಾಳೆ ಬೆಳೆಯಕ್ ಆಗ್ತಾ ಇಲ್ಲ, ಮುಂಚೆ ಎಲ್ಲ ಆ ತರದಲ್ಲಿ ಏನಿರಲಿಲ್ಲ. ಮುಂಜಾಗ್ರತವಾಗಿ ಏನೇನ್ ಮಾಡ್ಕೊಂಡಿದ್ದೀರ ತಾವು? ಮುಂಜಾಗ್ರತವಾಗಿ ಏನಿಲ್ಲ ಸರ್, ಅದು ಕೆಲವೊಂದ್ಸಲ ಗೊತ್ತಾಗಲ್ಲ, ಅದು ರೋಗ ಬಂದ ಮೇಲೆ ಔಷಧಿ ಸಿಂಪಡಣೆ ಮಾಡಲೇಬೇಕು. ಅದಾದ ನಂತರವಾಗಿ ತಮಗೆ ಗೊತ್ತಾಗ್ತಕ್ಕಂಥದ್ದು. ಜೊತೆಗೆ ರಾಗಿ ಅಂತ ಹೇಳಿದ್ರಿ, ಆಲೂಗಡ್ಡೆ ಅಂತ ಹೇಳಿದ್ರಿ, ಅದನ್ನ ಯಾವ ರೀತಿ ಪರ್ಯಾಯವಾಗಿ ಮಾಡ್ಕೊಂಡಿದ್ದೀರಾ ಅಂತ? ಸರ್, ರಾಗಿ ನಾವು ಬೆಳಿಲೇಬೇಕು, ನಮಗೆ ಜೀವನಕ್ಕೆ ಊಟಕ್ಕೆ ಅದೇನೆ ರಾಗಿ, ಅದು ಒಂದೇ ಬೆಳೆ. ಮುಂಚೆ ಎಲ್ಲ ನಮ್ಮ ಹಿರಿಕರು ಎಳ್ಳು ಹಾಕ್ಬಿಟ್ಟು ಎಳ್ಳು ತಕೊಂಡು ರಾಗಿ ಹಾಕೋರು, ನಾವೀಗ ಎಳ್ಳು ಬೆಳೀತಾ ಇಲ್ಲ, ಸೂರ್ಯಕಾಂತಿ ಹಾಕ್ಬಿಟ್ಟು ಮತ್ತೆ ಸೂರ್ಯಕಾಂತಿ ತೆಗೆದು ಹಾಕೋರು, ರಾಗಿ ಹಾಕೋರು, ಮತ್ತೆ ಶೇಂಗಾ ಮುಂಚೆ ಹಾಕಿ ಶೇಂಗಾ ಹಿಂಗೆ ಎಣ್ಣೆ ಕಾಳುಗಳು ಎಲ್ಲ ಒಟ್ಟು ಮುಂಗಾರು ಪೈರು ಅದನ್ನ ಹಾಕಿ ಹಿಂಗಾರು ಹಾಕ್ತಿದ್ರು. ಈಗ ನಾವು ಅದನ್ನೆಲ್ಲ ಮುಂಗಾರು ಪೈರು ಬೆಳೆದು ಬಿಟ್ಟಿದ್ದೀವಿ, ಯಾಕಂದ್ರೆ ಅದ್ರಲ್ಲಿ ಲಾಭ ಆಗ್ತಾ ಇಲ್ಲ, ಆಮೇಲೆ ಖರ್ಚು ತುಂಬಾ ಬರುತ್ತೆ, ಹಾಗಾಗಿ ಬರೀ ರಾಗಿನೇ ಬೆಳಿತೀವಿ ಸಪ್ರೇಟ್. ಪ್ರತಿಯೊಗ ರಾಗಿ ಬೆಳಿಬೇಕು ಅಂತಾನೆ ಬೆಳಿತೀವಿ, ಎಕರೆಗೆ ಚೆನ್ನಾಗಿ ಬಂದ್ರೆ ಸರ್ 10-15 ಕ್ವಿಂಟಲ್ ಬರುತ್ತೆ, ಮಿನಿಮಮ್ ಅಂತೂ 8-10 ಕ್ವಿಂಟಲ್ ಬರುತ್ತೆ ಎಕರೆಗೆ. ಅದು ಈ ಜನ ಏನಾಗಿದೆ ಅಂದ್ರೆ ಈಗ ಸರ್ಕಾರದವ್ರು ಖರೀದಿ ಮಾಡ್ತಿರೋದ್ರಿಂದ ಖುಷಿಯಾಗಿ ಬೆಳೀತಾ ಇದಾರೆ. ಮುಂಚೆ ಎಲ್ಲ ರಾಗಿದ್ದು ಭಾರಿ ತಲೆನೋವಿತ್ತು, ಅದನ್ನ ರೇಟ್ ಇರಲಿಲ್ಲ, ರೇಟ್ ಇರಲಿಲ್ಲ. ಆಮೇಲೆ ಅದನ್ನ ಕೊಯ್ಸಿ ಅದನ್ನ ಅಲ್ಲಿ ಕಟ್ಸಿ ಅದನ್ನ ಮತ್ತೆ ಎರ್ಕೊಬಂದು ಇಲ್ಲೊಟ್ಟಿ ಮತ್ತಿಲ್ಲಿ ಕಿತ್ತು ಮತ್ತೆ ಅದನ್ನ ತುಳಸಿ ತೂರಿ ಎಲ್ಲ ಫಿಲ್ಟರ್ ಮಾಡೋ ಅಷ್ಟೊತ್ತಿಗೆ ಸುಸ್ತೆದ್ದು ಹೋಗ್ತಿದ್ರು. ರಾಗಿ ಸವಾಸನೆ ಬಡ ಅಂತ ಜನ ಎಲ್ಲ ಕಂಗಾಲಾಗಿದ್ರು. ಅಷ್ಟೊತ್ತಿಗೆ ಈಗ MSP ರೇಟ್ ಅಲ್ಲಿ ರಾಗಿ ಖರೀದಿ ಮಾಡ್ತಿರೋದ್ರಿಂದ ಸ್ವಲ್ಪ ಇವತ್ತು ಒಂದು ಫಿಕ್ಸ್ಡ್ ರೇಟ್ ಆಗಿರೋದ್ರಿಂದ ಬೆಳೀತಾ ಇದೀವಿ. ಹಿಂಗೆ ವ್ಯವಸ್ಥೆ ಅದು ಸರ್, ವ್ಯವಸ್ಥೆ ಏನಂದ್ರೆ ಈಗ ನಮ್ದು ನಾವು ಏನು ನಮ್ಮ ಜಮೀನಲ್ಲಿ ಏನ್ ಬೆಳೆ ಮಾಡಿದ್ವಿ ಆ ಬೆಳೆನ GPS ಮಾಡ್ತಾರೆ. ನಾವೇನ್ ಕ್ರಾಪ್ ಮಾಡಿ ಕ್ರಾಪ್ ಸರ್ವೆ ಅಂತ ಪ್ರತಿ ವರ್ಷ ಇಯರ್ಲಿ ಇಯರ್ಲಿ ಕ್ರಾಪ್ ಸರ್ವೆ ಮಾಡ್ತಾರೆ. ನಾವು ರಾಗಿ ಅಂತ ಬೆಳೆದು ನಮ್ಮ ಜಮೀನಲ್ಲಿ ರಾಗಿ ಅಂತ ಬರುತ್ತೆ ಆನ್ಲೈನ್ ಅಲ್ಲಿ, ಆಗ ನಮ್ಗೆ MSP ಅಲ್ಲಿ ಫೆಡ್ ಅಲ್ಲಿ ಹೋಗಿ ನಾವು ಟೋಕನ್ ತಗೋಬೇಕು. ಆ ಟೋಕನ್ ತಗೊಂಡ ಮೇಲೆ ನಮ್ದು 2 ಎಕರೆ ಇದ್ರೆ 20 ಕ್ವಿಂಟಲ್, 1 ಎಕರೆ ಇದ್ರೆ 10 ಕ್ವಿಂಟಲ್ ಹಾಗೆ. ಅದಕ್ಕೇನಾದ್ರೂ ನೋಂದಣಿ ಮಾಡ್ಕೋಬೇಕಂತ ನೋಂದಣಿ ನಮ್ದು ಈಗ ಆನ್ಲೈನ್ ಅಲ್ಲಿ ಏನ್ ಫೀಡ್ ಆಗಿರುತ್ತೆ ನಮ್ಮ ಜಮೀನು ನಮ್ಮ ಸೆರೆ ನಂಬರ್ ಅದು ನಮ್ದು FID ಫ್ರೂಟ್ಸ್ ID ಕಾರ್ಡ್ ಅಂತ ಮಾಡಿದ್ದಾರೆ, ಫಾರ್ಮರ್ ID ಕಾರ್ಡ್ ಅಂತ. ಆ ಕಾರ್ಡ್ಗೆ ಏನ್ ಎಂಟ್ರ್ ಆಗಿರುತ್ತೆ ಅದು ನಮ್ ಜಮೀನು, ಆ ಜಮೀನಲ್ಲಿ ಏನ್ ಬೆಳೆ ಬೆಳೆದಿದೀವಿ ಅಂತ ಕೂಡ ಅಲ್ಲಿ ಆ್ಯಡ್ ಆಗಿರುತ್ತೆ. ಸೊ ನಮ್ಮ FID ತಗೊಂಡು ಹೋದಾಗ ಅಲ್ಲಿ ಅವ್ರು ಚೆಕ್ ಮಾಡ್ತಾರೆ, ಅವ್ರು ಚೆಕ್ ಮಾಡ್ಬಿಟ್ಟು ನೋಡಪ್ಪ ನಿನ್ ಸ್ಟಿಕ್ಕರ್ಲ್ಲಿ ರಾಗಿ ಇದೆ ನಿಂಗೆ ಇಷ್ಟು ಕ್ವಿಂಟಲ್ ಬರುತ್ತೆ ಅಂತ ಕೊಡ್ತಾರೆ, ಟೋಕನ್ ಕೊಡ್ತಾರೆ. ಅದರಂತೆ ಅವ್ರು ಯಾವ ಡೇಟ್ ಕೊಡ್ತಾರೆ ತಗೊಂಡೋಗಿ ಬಿಡ್ತೀವಿ, ಸರ್ಕಾರದಿಂದ ನಮ್ಮ ನೇರವಾಗಿ ನಮ್ಮ ಅಕೌಂಟ್ ದುಡ್ಡು ಬರುತ್ತೆ. ಎಲ್ಲಿ ತಾವು ಅದನ್ನ ನೋಂದಣಿ ಮಾಡ್ಕೋಬೇಕು? ಹೋಗಿ ಕಡೂರಲ್ಲಿದೆ. ಯಾವ ಆಫೀಸಿಗೆ ಹೋಗ್ಬೇಕು ಅಂತ? ರೈತ ಸಂಪರ್ಕ ಕೇಂದ್ರದಲ್ಲಿ ಫಸ್ಟ್ ಹೋಗ್ಬೇಕು. ಅದಾದ್ಮೇಲೆ ಇವಾಗ ಏನು ಫೆಡ್ಗಳಾಗಿದಾವೆ ಕಡೂರಲ್ಲಿ, ಅಜ್ಜಂಪುರದಲ್ಲಾಗಿದೆ, ತರೀಕೆರೆಯಲ್ಲಾಗಿದೆ, ಒಟ್ಟು ನಮ್ಮ ಡಿಸ್ಟಿಕ್ ಅಲ್ಲಿ ಎಲ್ಲಿ ಬೇಕಾದ್ರೂ ತಗೋಬಹುದು. ಒಟ್ಟು ರಾಜ್ಯದ ಎಲ್ಲೆಲ್ಲಿ ರಾಗಿಗಳು ಬೆಳೀತಾರೆ ಅಲ್ಲೆಲ್ಲ ಇದೆ? ಇದೆ, ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ರಾಗಿ ಬೆಳೀತಾರೆ ಅಲ್ಲೆಲ್ಲಾನು ಕೊಟ್ಟಿದ್ದಾರೆ. ಏನೇನು ನೋಂದಣಿಗೆ ತಾವು ಏನೇನು ತಗೊಂಡೋಗಿ ಅವ್ರಿಗೆ ಕೊಡಬೇಕು ಅಂತ ದಾಖಲಾತಿಗಳ ಬಗ್ಗೆ? ದಾಖಲಾತಿ ಏನಿಲ್ಲ ಸರ್, ಇವಾಗ ಆಧಾರ್ ಕಾರ್ಡ್ ಒಂದು, ಪಾಣಿ ಒಂದು, ಇಲ್ಲ ಅದು ಯಾವ್ದಿಲ್ಲ ಅಂತಂದ್ರೆ FID ಮಾಡಿದ್ರಲ್ಲ, ಫಾರ್ಮರ್ ID ಕಾರ್ಡ್, ಫ್ರೂಟ್ಸ್ ID ಕಾರ್ಡ್ ಅಂತ ಮಾಡಿದ್ರಲ್ಲ, ಆ ಕಾರ್ಡ್ ತಗೊಂಡೋದ್ರೆ ಸಾಕು. ಇದರಿಂದ ಲಾಭ ಇದೆ? ರಾಗಿಲಿ ಲಾಭ ಇದೆ ಪರವಾಗಿಲ್ಲ, ಒಟ್ಟು ಲಾಭ ಇರ್ಲಿ ಇಲ್ದೇ ಇರ್ಲಿ ರಾಗಿ ಬೆಳಿಲೇಬೇಕು, ಊಟಕ್ಕೆ ಮೇವಿಗೆ ಬೆಳಿಲೇಬೇಕು. ಜೊತೆಗೆ ಈರುಳ್ಳಿ ಆಲೂಗಡ್ಡೆ? ಈರುಳ್ಳಿ ಆಲೂಗಡ್ಡೆ ಸರ್ ಅದೆಲ್ಲ ಹೆಂಗೆ ಅಂದ್ರೆ ಸಿಕ್ಕಿಂ ಲ್ಯಾಟ್ರ್ ಇದ್ದಂಗೆ ಸರ್, ಅದು ಆದ್ರೆ ಆಯ್ತು ಹೋದ್ರೆ ಹೋಯ್ತು. ಆದ್ರೂ ಬೆಳಿದಿದ್ರ ಏನ್ ಮಾಡೋದು? ಈಗ ವಿಧಿ ಇಲ್ಲಲ್ಲ, ಏನೋ ಒಂದು ಆಸೆ, ಆದಾಯ ಬಂದತ್ತಲ್ವಾ ದುಡಿಯೋ ಮಾಡೇವಲ್ಲ ಅಂತ ಬೆಳೀತಾ ಇದೀವಿ. ಆಲೂಗಡ್ಡೆ ಒಂದ್ ವರ್ಷ ಮಳೆ ಇಲ್ಲ, ಇಳುವರಿ ಇಲ್ಲ. ಈ ವರ್ಷ ಸಾಕಷ್ಟು ಮಳೆ ಆಯ್ತು, ಮಳೆ ಜಾಸ್ತಿಯಾಗಿ ಇಳುವರಿ ಇಲ್ಲ. ಈಗ ಅನ್ಸುತ್ತೆ ತಮ್ಗೆ ಯಾವ ರೀತಿಯಾದ ಪರಿಸ್ಥಿತಿಯಲ್ಲಿ ಸರ್? ಏನಿಲ್ಲ, ರೈತರು ಕಷ್ಟ ಬಿದ್ದು ಮಾಡ್ತಾ ಇದಾರೆ. ಇದಕ್ಕೆ ಸರ್ಕಾರನು ಕೂಡ ಒತ್ತು ಕೊಟ್ಟು ಒಂದು ಸಬ್ಸಿಡಿ ಆಗ್ತಲ್ಲಾರಾಗ್ಲಿ, ಇಲ್ಲ ಇದಕ್ಕೊಂದು ಒಂದು ಬೆಲೆ ಅಂತ ನಿಗದಿ ಮಾಡಬೇಕು. ಅವಾಗ ಇನ್ನೂ ಹೆಚ್ಚಾಗಿ ರೈತರು ಉತ್ಸಾಹದಿಂದ ಬೆಳೆಯಕ್ಕೆ ಒಂದು ದಾರಿ ಆಗುತ್ತೆ. ಯಾವ ಆಲೂಗಡ್ಡೆ ಹಾಕಿರೋದು ತಾವು? ಸರ್ ನಾಟಿ ನಾಟಿ ಆಲೂಗಡ್ಡೆ. ನಾವೇನು ಯೂಸ್ ಮಾಡ್ತೀವಿ ತಿನ್ಲಿಕ್ಕೆ ಅದನ್ನೇ ಹಾಕಿರೋದು. ಅದ್ ಬಿಟ್ರೆ ಪೆಪ್ಸಿ ಗೆಡ್ಡೆ ಬರುತ್ತೆ, ಅದೆಲ್ಲ ಚಿಪ್ಸ್ ಹೋಗುತ್ತೆ ಹೊರಗಡೆ, ಅದು ಅದನ್ನ ಕೆಲವರು ಬೆಳೀತಾರೆ. ಅದು ಬಂದ್ರೆ ಅದು ಒಂದೊಂದ್ಸಲ ಚೆನ್ನಾಗಿ ಬರುತ್ತೆ, ಬಂದಿಲ್ಲ ಅಂದ್ರೆ ಅದು ತುಂಬಾ ಲಾಸ್ ಬರುತ್ತೆ. ಸ್ವಲ್ಪ ಬೀಜನೂ ರೇಟು ಜಾಸ್ತಿ. ಹಾಸನ ಮಾರ್ಕೆಟ್ ಅಲ್ಲಿ ತರೋದ? ಹಾಸನ ಮಾರ್ಕೆಟ್, ಆಮೇಲೆ ಲೋಕಲ್ ಅಲ್ಲಿ ವ್ಯಾಪಾರಸ್ಥರಿದ್ದಾರೆ, ಅವರೇ ಬೀಜ ಇಳಿಸ್ಬಿಟ್ಟು ಕೊಡ್ತಾರೆ. ಎಷ್ಟು ಬರುತ್ತೆ ಇಳುವರಿ ಎಕರೆಗೆ? ಸರ್ ಎಕರೆಗೆ ಚೆನ್ನಾಗಿ ಬಂದ್ರೆ 100 ಕ್ವಿಂಟಲ್ ತನಕನು ಬಂದಿದೆ ಸರ್ ಒಂದೊಂದ್ ವರ್ಷ. ಒಂದು ಅವರೇಜ್ 70-80 ಕ್ವಿಂಟಲ್ ಬರುತ್ತೆ. ಆಲೂಗಡ್ಡೆ ನಿರ್ವಹಣೆ ಯಾವ ತರ ಮಾಡ್ತೀರಿ? ಆಲೂಗಡ್ಡೆ ಇನ್ನೇನು ಮಾಮೂಲಿ ಫ್ಲೋಯಿಂಗ್ ಬೇಸಾಯ ಮಾಡಂತೆ ಮಾಡ್ತೀವಿ. ಆ ಬೀಜ ತಂದ್ಬಿಟ್ಟು ಓಪನ್ ಮಾಡ್ಕೊ, ಕೊಯ್ಲ್ಬೇಕು, 2 ಪೀಸ್ ಮಾಡ್ಬೇಕು. ಅದ್ ಮೊಳಕೆ ಕಾಣಿಸುತ್ತೆ ಸಣ್ಣದಾಗಿ, ಆ ಮೊಳಕೆ 2 ಕಡೆ ಇರಬೇಕು. ಆ ತರ ಮುದ್ದಿ ಕೋಲ್ಡ್ ಮಾಡಿ ಕೊಯ್ದು ಅದನ್ನ ನೆರಳಲ್ಲಿ ಒಂದ್ 2-3 ದಿನ ಬತ್ತಿಸ್ಬೇಕು. ಆಲೂಗಡ್ಡೆ ಲಾಲ್ ಇರುತ್ತಲ್ಲ, ಆ ನೀರಿನ ಅಂಶ ಹೋಗ್ಬೇಕು. ಅದನ್ನ ಹೋದ್ಮೇಲೆ ಒಂದ್ 2-3 ದಿನ ಆದ್ಮೇಲೆ ನೆರಳಲ್ಲೇ ಒಣಗಿಸಿ ಆಮೇಲೆ ಬೀಜ ತಗೊಂಡೋಗಿ ಭೂಮಿಲಿ ಸಾಲ್ ಹೊಡೆದ್ಬಿಟ್ಟು ಹಾಕ್ತಿವಿ. ಅದಕ್ಕೇನು ಬೀಜೋಪಚಾರ ಮಾಡಲ್ಲ? ಬೀಜೋಪಚಾರ ಅದೇ ಏನು ಹುಳಗಿಲ್ಲ ಕಡಿದಂಗೆ ಸ್ವಲ್ಪ ಲಿಕ್ವಿಡ್ ಬರುತ್ತೆ ಪೌಡ್ರು, ಅದನ್ನೆಲ್ಲ ಹಾಕ್ಬಿಟ್ಟು ನೀರಲ್ಲಿ ಅದ್ದಿ ಆ ನಂತರ ಭೂಮಿಗೆ ಹಾಕ್ತಿವಿ. ಎಷ್ಟು ದಿನ ನಂತರ ಮೊಳಕೆ ಸ್ಟಾರ್ಟ್ ಆಗುತ್ತೆ? ಸರ್ ಮೊಳಕೆ ಇಲ್ಲೇ ಸ್ಟಾರ್ಟಿಂಗ್ ಬಂದಿರುತ್ತೆ, ನಾವೇನು ಬೀಜ ಕಟ್ ಮಾಡಿರ್ತೀವಲ್ಲ ಇಲ್ಲೇ ಮೊಳಕೆ ಬಂದಿರುತ್ತೆ. ಭೂಮಿಗೆ ಹಾಕಿ 12-13 ದಿನಕ್ಕೆ ಚೆನ್ನಾಗಿ ಕಾಣಿಸುತ್ತೆ, 12-13 ದಿನಕ್ಕೆ ಕೊಟ್ಟುತ್ತೆ. ಏನೇನು ಗೊಬ್ಬರ ಕೊಡ್ತೀರಾ? ಗೊಬ್ಬರ ಕೊಡುಗೆ ಗೊಬ್ಬರ ಇದ್ದವ್ರು ಕೊಡ್ತಾರೆ, ಇಲ್ಲ ಈಗೆಲ್ಲ ರಾಸಾಯನಿಕ ಗೊಬ್ಬರ ಜಾಸ್ತಿ ಯೂಸ್ ಮಾಡ್ತಿದ್ದಾರೆ. ಕೊಡುಗೆ ಗೊಬ್ಬರ ಇಲ್ಲ, ಈ ಮುಂಚೆ ಹಂಗೆ ಹಸು ದನಗಳು ಕಡಿಮೆ, ಹಂಗಾಗಿ ರಾಸಾಯನಿಕ ಗೊಬ್ಬರ ಜಾಸ್ತಿ ಯೂಸ್ ಮಾಡ್ತಾರೆ. ನೀವೇನೇನು ಗೊಬ್ಬರ ಯೂಸ್ ಮಾಡ್ತೀರಿ? ಸರ್ ನಾವು ಈಗ ಆಲೂಗಡ್ಡೆಗೆಲ್ಲ ರಾಸಾಯನಿಕ ಗೊಬ್ಬರನೇ, 2 ಟೈಮ್ ಕೊಡಬೇಕಾಗತ್ತೆ. ಬೀಜ ಹಾಕ್ಬೇಕಾದ್ರೆ 1 ಟೈಮ್ ಕೊಡಬೇಕಾಗತ್ತೆ, ಬೀಜ ಹಾಕಿ ಹುಟ್ಟಿದ್ಮೇಲೆ ಮತ್ತೊಂದು ಟೈಮ್ ಕೊಡಬೇಕಾಗತ್ತೆ. ಒಟ್ಟು 2 ಸಲ ಆಲೂಗಡ್ಡೆ ಕೊಡಬೇಕು, ಗೊಬ್ಬರ ಕೊಡಬೇಕು. ಕೋಳಿ ಮೊಟ್ಟೆ ಗೊಬ್ಬರ ಅದು ಆಂಧ್ರದಿಂದ ತರಿಸ್ತೀವಿ, ಇಲ್ಲಿ ಫಾರ್ಮಲ್ಲಿ ಕೋಳಿ ಫಾರ್ಮಲ್ಲಿ 40-50 ದಿನಕ್ಕೆ ಗೊಬ್ಬರ ಕೊಡ್ತಾರೆ, ಆ ಥರ ಗೊಬ್ಬರ ಅಲ್ಲ ಇದು. ಇದು ಕೋಳಿಗೆ ಏಜ್ ಆಗಿರುತ್ತೆ, ಚಿಕ್ಕಡಿಮೆ 3-4 ವರ್ಷದ ಕೋಳಿ ಅದು, ಮೊಟ್ಟೆ ಕೋಳಿ. ಆ ಗೊಬ್ಬರನ ತರಿಸ್ತೀವಿ, ಅದರಲ್ಲಿ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರುತ್ತೆ, ಗೊಬ್ಬರನೂ ಚೆನ್ನಾಗಿರುತ್ತೆ. ಏನು ನಾವೇನು ಕೊಟ್ಟಿಗೆ ಗೊಬ್ಬರ ಹಾಕ್ತಿವಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕ್ವಾಲಿಟಿ ಇರುತ್ತೆ. ಅದನ್ನ ಎಲ್ಲದಕ್ಕೂ ಕೊಡ್ಬೋದು ಸರ್, ಅಡಿಕೆಗೂ ಕೊಡ್ಬೋದು, ಬಾಳೆಗೂ ಕೊಡ್ಬೋದು, ತೆಂಗು, ಈಗ ನಾವೀಗೇನು ರಾಗಿ ಎಲ್ಲ ಬೆಳಿತೀವಲ್ಲ, ಆಲೂಗಡ್ಡೆ ಎಲ್ಲದಕ್ಕೂ ಕೊಡ್ಬೋದು. ತಾವೇ ಅದು ಕೊಡ್ತೀರಿ ಸರ್? ನಾವು ಆಲೂಗಡ್ಡೆಗೂ ಕೊಟ್ಟಿದ್ವಿ, ಆಮೇಲೆ ತೆಂಗು, ಬಾಳೆ, ಅಡಿಕೆ ಎಲ್ಲದಕ್ಕೂ ಕೊಟ್ಟಿದ್ದೀವಿ. ಇಳುವರಿ ನೋಡಿದ್ರೆ ಯಾವ ತರ ಅಂತ? ಪರವಾಗಿಲ್ಲ ಸರ್, ಚೆನ್ನಾಗಿದೆ ಇಳುವರಿ, ರಿಸಲ್ಟು ಚೆನ್ನಾಗಿದೆ. ಒಟ್ಟು ಕೋಳಿ ಗೊಬ್ಬರ ಕೊಡ್ಬೋದು, ಬಟ್ ಅತಿ ಹೆಚ್ಚಾಗಿ ಕೊಡಂಗಿಲ್ಲ ಸರ್. ಅದು ಮಳೆಗಾಲ, ಈ ವರ್ಷದ ಮಳೆಗಾಲಕ್ಕೆ ಕೋಳಿ ಗೊಬ್ಬರ ಸೂಕ್ತ, ಹೋದ ವರ್ಷದ ಮಳೆಗಾಲಕ್ಕೆ ಸ್ವಲ್ಪ ಲಿಮಿಟೇಷನ್ ಕೊಟ್ಟರೆ ಒಳ್ಳೇದು. ಈ ಕೊಟ್ಟಿಗೆ ಗೊಬ್ಬರ ರೇಟಿಗೂ ಅದಕ್ಕೂ ಏನ್ ವ್ಯತ್ಯಾಸ ಎಷ್ಟು ಸಿಗ್ಬೋದು? ಬೋತ್ ಆರ್ ಸೇಮ್ ಸರ್, ಎರಡು ಎರಡು ಸೇಮ್ ಬರುತ್ತೆ. ಸ್ವಲ್ಪ ಅದೇನಪ್ಪಾ ಅಂದ್ರೆ ಈಗ ಅಲ್ಲ ಚೀಲದಲ್ಲಿ ಬ್ಯಾಗ್ ಅಲ್ಲಿ ತರೋದ್ರಿಂದ ಟ್ರಾನ್ಸ್ಪೋರ್ಟೇಶನ್ ಆಗಲಿ, ಈಗ ಒತ್ತಾಡೋದು ತುಂಬೋದು ಸ್ವಲ್ಪ ಕಡಿಮೆ ಆಗುತ್ತೆ. ಇದನ್ನ ಐದು ಜನ, ಐದು ಆರು ಜನ ಬೇಕು ಟ್ರ್ಯಾಕ್ಟರ್ಗೆ ಲೋಡ್ ಮಾಡಿ ಮತ್ತೆಲ್ಲ ಸುರಿದ್ಬಿಟ್ಟು ಮತ್ತೆ ಅಲ್ಲಿಂದ ಹೋರ್ಬೇಕು. ಹಂಗಿಲ್ಲ, ಚೀಲದಲ್ಲಿ ಬರುತ್ತೆ, ಬ್ಯಾಗ್ ಬ್ಯಾಗು ಸುರ್ಕೊಂಡು ಹೋಗ್ಬೋದು. ಆಲೂಗಡ್ಡೆಗೆ ಏನೇನು ರೋಗಗಳು ಬರೋದು ಸರ್? ಆಲೂಗಡ್ಡೆಗೆ ಒಂದು ಎಲೆಗಳನ್ನ ತಿನ್ನೋ ರೋಗ ಬರುತ್ತೆ, ಆ ಕಾಂಡದೊಳಗೆ ಸೇರ್ಕೊಂಡು ಕಾಂಡ ಕೊರೆ ರೋಗ ಬರುತ್ತೆ. ಅದಾದ ನಂತರ ಇನ್ನೇನು ಗೆಡ್ಡೆ ಆಗ್ತಾ ಆಗ್ತಾ ಆಗ್ತಾ ಗೆಡ್ಡೆ ಕೊರೆ ಅಂತ ರೋಗ ಬರುತ್ತೆ. ಆಮೇಲೆ ಅಂಗಮಾರಿ ಬರುತ್ತೆ, ಕರುಕ್ ರೋಗ ಅಂತೀರ ನಮ್ ಕಡೆ, ಆ ಕರುಕ್ ರೋಗ ಬರುತ್ತೆ. ಖರ್ಚು ಇದ್ದೇ ಇರುತ್ತೆ, ಆ ಖರ್ಚು ತುಂಬಾ ಇದೆ ಸರ್. ಅದಕ್ಕೆ ಯಾವ ಮಾರ್ಕೆಟ್ ಕೊಡ್ತೀರಾ ಸರ್? ಇಲ್ಲಿ ಕೆಲವರು ದಲ್ಲಾಳಿಗಳು ಬರ್ತಾರೆ, ಇಲ್ಲ ನಾವು ಕೂಡ ತಗೊಂಡ ಎಪಿಎಂಸಿಲಿ ನೇರವಾಗಿ ಮಾರ್ಬೋದು. ಮಾರಿದ್ರೆ ಒಳ್ಳೇದು ಅಥವಾ ಕೊಟ್ಟರೆ ಒಳ್ಳೇದು ಅಂತೀರ ಸರ್? ಏನಾಗುತ್ತೆ ಅಂದ್ರೆ ಈಗ ರೈತರು ಹುಬ್ಬಂಟಿರ್ತಾರೆ, ಅದನ್ನ ತಗೊಂಡೋಗಿ ಎಲ್ಲ ಕ್ಲೀನ್ ಮಾಡಿ ಫಿಲ್ಟರ್ ಮಾಡಬೇಕು, ಫಿಲ್ಟರ್ ಮಾಡಿ ಪ್ಯಾಕ್ ಮಾಡಬೇಕು, ಮತ್ತೆ ಟ್ರಾನ್ಸ್ಪೋರ್ಟ್ ಮಾಡಬೇಕು. ಹಂಗಾಗಿ ಎಲ್ಲ ಖರ್ಚು ವೆಚ್ಚ ನೋಡ್ಕೊಂಡು ಇಲ್ಲೇ ಗಿಟ್ಟದ್ ಇಲ್ಲೇ ಕೊಡ್ತಾರೆ. ಕೆಲವರು ತಗೊಂಡೋಗಿ ಓಪನ್ ಆಗಿ ಅವರೇ ಮಾಡೋಂಥವ್ರು ಮಾರ್ತಾರೆ. ಇದ್ರ ಜೊತೆಗೆ ತಾವು ಕೂಡ ಎಕ್ಸ್ಟ್ರಾ ಭೂಮಿನ ತಗೊಂಡು ಅಂತ ಹೇಳಿದ್ರೆ ಅಲ್ಲಿ ಏನ್ ಮಾಡ್ತೀರಾ? ಅಲ್ಲಿ ರಾಗಿ ಮಾಡಿದ್ವಿ, ಆಮೇಲೆ ಸ್ವಲ್ಪ ಈರುಳ್ಳಿ ಮಾಡಿದ್ವಿ. ಈರುಳ್ಳಿ ಈಗ ಜಾಸ್ತಿ ಮಳೆ ಯಾವ ತರ ಮೇಂಟೈನ್ ಮಾಡ್ತೀರಾ? ಈರುಳ್ಳಿ ಈ ಸಲ ಮಳೆ ಜಾಸ್ತಿ ಆಗಿ ಸ್ವಲ್ಪ ಎಲ್ಲ ರೋಗ ಜಾಸ್ತಿ ಆಗಿದೆ ಅಂತ ಇಳುವರಿ ಬಂದಿಲ್ಲ. ನೋಡ್ಬೇಕು ಸರ್, ಈ ವರ್ಷ ಮಳೆ ಜಾಸ್ತಿ ಇರೋದ್ರಿಂದ ಈರುಳ್ಳಿ ಅಂತ ಇಳುವರಿ ಬರಲ್ಲ. ಒಟ್ಟಾರೆ ಈ ಕಾರ್ಯಕ್ರಮದ ಮುಖಾಂತರವಾಗಿ ರೈತರಿಗೆ ತಾವೇನ್ ಹೇಳಕ್ ಇಷ್ಟಪಡ್ತೀರಿ? ಇಷ್ಟೆಲ್ಲ ತಾವು ಬೆಳಕೊಂಡು ಕೆಲವದ್ರಲ್ಲಿ ಆದಾಯ ಜಾಸ್ತಿ, ಕೆಲವ್ರ ಆದಾಯ ಕಮ್ಮಿ ಬರುತ್ತೆ, ಏನ್ ಹೇಳ್ತೀರಾ ತಾವು? ಸರ್, ನಾವು ರೈತರ ಹುಟ್ಟಿದ ಮೇಲೆ ಬೆಳಿಲೇಬೇಕು, ಒಂದ್ರಲ್ಲಿ ಬರುತ್ತೆ ಒಂದ್ರಲ್ಲಿ ಹೋಗುತ್ತೆ. ಒಟ್ಟು ಯಾರು ಉತ್ಸಾಹ ಬಿಡಬಾರದು, ಬೆಳಿಬೇಕು, ಬದುಕಬೇಕು. ಒಳ್ಳೇದು ಶಶಿಕುಮಾರ್ ಅವರೇ, ತಮ್ಮ ಒಂದು ಕೃಷಿ ಅನುಭವನ ನಮ್ಮೊಂದಿಗೆ ಇದುವರೆಗೂ ಹಂಚಿಕೊಂಡಿದ್ದೀರಿ. ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ಸ್ ಸರ್. ಇದುವರೆಗೆ ವಿವಿಧ ಬೆಳೆಗಳ ಕೃಷಿ ಅನುಭವ ಕುರಿತು ಅಜ್ಜಂಪುರ ತಾಲೂಕು ಗೊರಟಕೆರೆ ಗ್ರಾಮದ ರೈತರಾದ ಶಶಿಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಎಚ್ಎಂ ಮಹೇಶ್. ಈಗ ಕೇಳಿ. ನಾನು ಡಾಕ್ಟರ್ ಆರ್ ಸಿ ಜಗದೀಶ್, ಕುಲಪತಿಗಳು, ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಶಿವಮೊಗ್ಗ ವತಿಯಿಂದ ತಮ್ಮಲ್ಲಿ ಕೇಳಿಕೊಳ್ಳಿದೆ. ಕೆಳದಿ ಶಿವಪ್ಪ ನಾಯಕ, ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಹಾಗೂ ಕೃಷಿ ಮತ್ತು ಸಂಬಂಧಿತ ಅಭಿವೃದ್ಧಿಗಳ ಸಹಯೋಗದೊಂದಿಗೆ ಕೃಷಿ ತೋಟಗಾರಿಕಾ ಮೇಳವನ್ನು ನಾವು ಇಲ್ಲಿ ಆಯೋಜಿಸಲಿದ್ದೇವೆ. ಈ ವರ್ಷದ ಧ್ಯೇಯ ಪೌಷ್ಟಿಕ ಆಹಾರಕ್ಕಾಗಿ ವಿಕಸಿತ ಕೃಷಿ. ಇದನ್ನು ಅಕ್ಟೋಬರ್ ತಿಂಗಳ 18, 19, 20, 21ರಂದು ಕೃಷಿ ಮಹಾವಿದ್ಯಾಲಯ ನವಿಲೆ ಆವರಣದಲ್ಲಿ ಏರ್ಪಡಿಸಿದ್ದೇವೆ. ಈ ಕೃಷಿ ತೋಟಗಾರಿಕಾ ಮೇಳದ ವಿಶೇಷತೆಗಳೇನೆಂದರೆ, ನಾವು ಇಲ್ಲಿ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ್ದು ಅದನ್ನು ಉದ್ಯಾನವನದಲ್ಲಿ ನಾವು ಪ್ರದರ್ಶಿಸಲಿದ್ದೇವೆ. ಅದಲ್ಲದೆ ಸಮಗ್ರ ಕೃಷಿ ಪದ್ಧತಿ, ಸಂರಕ್ಷಿತ ಕೃಷಿ ಪದ್ಧತಿಗಳ ಬಗ್ಗೆ ಅನೇಕ ಪ್ರಾತ್ಯಕ್ಷಿತೆಗಳನ್ನು ನಾವೆಲ್ಲ ಏರ್ಪಡಿಸಿದ್ದೇವೆ. ಅದಲ್ಲದೆ ಇತ್ತೀಚೆಗೆ ಬೇಕಾಗಿರುವ ಹೈಟೆಕ್ ತೋಟಗಾರಿಕೆಗಳ ಸಂಪೂರ್ಣ ಮಾಹಿತಿಯನ್ನು ನಾವು ನೀಡಲಿದ್ದೇವೆ. ಅದಲ್ಲದೆ ತಾರಸಿ ಕೃಷಿ, ಪುಷ್ಪ ಕೃಷಿ, ಲಂಬ ತೋಟದ ಬಗ್ಗೆ ವಿಚಾರ ವಿನಿಮಯವನ್ನು ನಾವೆಲ್ಲ ಇಲ್ಲಿ ಹಂಚಿಕೊಳ್ಳಲಿದ್ದೇವೆ. ಅದೇ ರೀತಿ ಜೇನು ಸಾಕಾಣಿಕೆ, ಕೀಟ ಪ್ರಪಂಚವನ್ನು ಮೊದಲ ಬಾರಿಗೆ ಇಲ್ಲಿ ಪ್ರದರ್ಶನವನ್ನು ಮಾಡಲಿದ್ದೇವೆ. ಇಲ್ಲಿ ಅನೇಕ ದ್ವಿದಳ ಧಾನ್ಯಗಳು, ಸಿರಿಧಾನ್ಯಗಳ ಬಗ್ಗೆ, ತಳಿ ಪ್ರಾತ್ಯಕ್ಷತೆ, ಮೌಲ್ಯವರ್ಧನೆ ಮತ್ತು ತಾಂತ್ರಿಕಗಳ ಬಗ್ಗೆ ವಿವಿಧವಾದ ಪ್ರಾತ್ಯಕ್ಷತೆಗಳನ್ನು ನಾವು ಏರ್ಪಡಿಸಿದ್ದೇವೆ. ಗೋಡಂಬಿ ಬೆಳೆಯಲ್ಲಿ ಪ್ರಾತ್ಯಕ್ಷತೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ಈ ಸಂದರ್ಭದಲ್ಲಿ ನೀಡಲಿದ್ದೇವೆ. ಅದಲ್ಲದೆ ಸಾವಯವ ಕೃಷಿ, ಅಣಬೆ ಬೇಸಾಯ, ಪಶುಸಂಗೋಪನೆ, ಮೀನುಗಾರಿಕೆ ತಂತ್ರಗಳ ಬಗ್ಗೆ ನಾವು ವಿಚಾರವನ್ನು ರೈತರಿಗೆ ಕೊಡಲಿದ್ದೇವೆ. ಅದಲ್ಲದೆ ಇತ್ತೀಚೆಗೆ ಮೌಲ್ಯವರ್ಧಿತ ಕೃಷಿ ಉತ್ಪನ್ನಗಳ ಬಗ್ಗೆ ಬೇಡಿಕೆ ಹೆಚ್ಚಾಗುತ್ತಿದ್ದು, ಮೌಲ್ಯವರ್ಧಿತ ಕೃಷಿ ಉತ್ಪನ್ನಗಳನ್ನು ಹೇಗೆ ಮಾಡಬೇಕು ಅನ್ನೋ ಪ್ರಾತ್ಯಕ್ಷತೆ ಮತ್ತು ವಿಚಾರಗಳನ್ನು ತಿಳಿಸಲಿದ್ದೇವೆ. ಹವಾಮಾನ ವೈಪರೀತ್ಯದಲ್ಲಿ ರೈತರು ಅನೇಕ ಕಷ್ಟಗಳನ್ನು ಅನುಭವಿಸಿದರೆ, ಆದ್ದರಿಂದ ಹವಾಮಾನದ ಆಧಾರಿತ ಕೃಷಿಯನ್ನು ಹೇಗೆ ಮಾಡಬೇಕೆಂಬ ಸಂಪೂರ್ಣ ಪರಿಕಲ್ಪನೆ ನಾವು ಈ ಸಂದರ್ಭದಲ್ಲಿ ನೀಡಲಿದ್ದೇವೆ. ಅದಲ್ಲದೆ ಸಮಗ್ರ ಜಲಾನಯನ ಅಭಿವೃದ್ಧಿಯ ಬಗ್ಗೆ ವಿಚಾರಗಳನ್ನು ಇಲ್ಲಿ ಮಂಡಿಸಲಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ರೈತರು

ಶಿವ ಬನ್ನಿ ಶೋಭಾನವೇ ಶೋಭಾನವೆನ್ನಿ ಶಿವ ಬನ್ನಿ ಶೋಭಾನವೇ ವಿಭೂತಿ ರುದ್ರಾಕ್ಷಿ ಯಾರಿಗೆ ಒಲಿದಾವೆ ವಿಭೂತಿ ರುದ್ರಾಕ್ಷಿ ಯಾರಿಗೆ ಒಲಿದಾವೆ ಶರಣೆ ಮಲ್ಲಂಗೆ ಒಲಿದಾವೆ ಶೋಭಾನವೇ ಶರಣೆ ಮಲ್ಲಂಗೆ ಒಲಿದಾವೆ ಶೋಭಾನವೇ ಶರಣೆ ಮಲ್ಲಂಗೆ ಒಲಿದಾವೆ ಶೋಭಾನವೇ ಶರಣೆ ಮಲ್ಲಂಗೆ ಒಲಿದಾವೆ ಶೋಭಾನವೇ ಶೋಭಾನವೇ ನೀರೇ ಶೋಭಾನ ನೀರೇ ಶೋಭಾನವೆನ್ನಿ ಶಿವ ಬನ್ನಿ ಶೋಭಾನವೇ ಶೋಭಾನವೆನ್ನಿ ಶಿವ ಬನ್ನಿ ಶೋಭಾನವೇ ಶೋಭಾನವೆನ್ನಿ ಶಿವ ಬನ್ನಿ ಶೋಭಾನವೇ ಶೋಭಾನವೆನ್ನಿ ಶಿವ ಬನ್ನಿ ಶೋಭಾನವೇ ಹೇಮರೆಡ್ಡಿಯ ಮಗಳು ಭೀಮರೆಡ್ಡಿಯ ಸೊಸೆಯು ಬರ್ಮರೆಡ್ಡಿಯ ಸತಿಯೋಳೆ ಶೋಭಾನವೇ ಬರ್ಮರೆಡ್ಡಿಯ ಸತಿಯೋಳೆ ಶೋಭಾನವೇ ಹೇಮರೆಡ್ಡಿಯ ಮಗಳು ಭೀಮರೆಡ್ಡಿಯ ಸೊಸೆಯು ಬರ್ಮರೆಡ್ಡಿಯ ಸತಿಯೋಳೆ ಶೋಭಾನವೇ ಬರ್ಮರೆಡ್ಡಿಯ ಸತಿಯೋಳೆ ಶೋಭಾನವೇ ಶೋಭಾನವೇ ನೀರೆ ನೀರೇ ಶೋಭಾನವೆನ್ನಿ ಶಿವ ಬನ್ನಿ ಶೋಭಾನವೇ ಶೋಭಾನವೆನ್ನಿ ಶಿವ ಬನ್ನಿ ಶೋಭಾನವೇ ಶೋಭಾನವೆನ್ನಿ ಶಿವ ಬನ್ನಿ ಶೋಭಾನವೇ ಶೋಭಾನವೆನ್ನಿ ಶಿವ ಬನ್ನಿ ಶೋಭಾನವೇ ಬಾಚಿಗುಡ್ಡದ ಮೇಲೆ ಬಣ್ಣದ ಕೂರಿಗೆ ಚಿನ್ನದ ಸಡ್ಡೆ ಬಲಗೈಲಿ ಶೋಭಾನವೇ ಚಿನ್ನದ ಸಡ್ಡೆ ಬಲಗೈಲಿ ಶೋಭಾನವೇ ಬಾಚಿಗುಡ್ಡದ ಮೇಲೆ ಬಣ್ಣದ ಕೂರಿಗೆ ಚಿನ್ನದ ಸಡ್ಡೆ ಬಲಗೈಲಿ ಶೋಭಾನವೇ ಚಿನ್ನದ ಸಡ್ಡೆ ಬಲಗೈಲಿ ಶೋಭಾನವೇ ಶೋಭಾನವೇ ನೀರೇ ಶೋಭಾನ ನೀರೇ ಶೋಭಾನವೆನ್ನಿ ಶಿವ ಬನ್ನಿ ಶೋಭಾನವೇ ಶೋಭಾನವೆನ್ನಿ ಶಿವ ಬನ್ನಿ ಶೋಭಾನವೇ ಮರಳನ್ನೆ ಬೀತುವರು ಧಾನ್ಯವ ಬೆಳೆಯುವರು ಮರಳನ್ನೆ ಬೀತುವರು ಧಾನ್ಯವ ಬೆಳೆಯುವರು ಇವಳೇನೆ ಶರಣೆ ಮಲ್ಲಮ್ಮ ಶೋಭಾನವೇ ಇವಳೇನೆ ಶರಣೆ ಮಲ್ಲಮ್ಮ ಶೋಭಾನವೇ ಇವಳೇನೆ ಶರಣೆ ಮಲ್ಲಮ್ಮ ಶೋಭಾನವೇ ಇವಳೇನೆ ಶರಣೆ ಮಲ್ಲಮ್ಮ ಶೋಭಾನವೇ ಶೋಭಾನವೇ ನೀರೇ ಶೋಭಾನ ನೀರೇ ಶೋಭಾನವೆನ್ನಿ ಶಿವ ಬನ್ನಿ ಶೋಭಾನವೇ ಶೋಭಾನವೆನ್ನಿ ಶಿವ ಬನ್ನಿ ಶೋಭಾನವೇ ಶೋಭಾನವೇ ಎಂಬುದು ಯಾರು ಮಾಡಿದರವ್ವ ಶೋಭಾನವೇ ಎಂಬುದು ಯಾರು ಮಾಡಿದರವ್ವ ಸೂರ್ಯನ ತಂಗಿ ಧರಣವ್ವ ಶೋಭಾನವೇ ಸೂರ್ಯನ ತಂಗಿ ಧರಣವ್ವ ಶೋಭಾನವೇ ಸೂರ್ಯನ ತಂಗಿ ಧರಣವ್ವ ಶೋಭಾನವೇ ಸೂರ್ಯನ ತಂಗಿ ಧರಣವ್ವ ಶೋಭಾನವೇ ಶೋಭಾನವೇ ನೀರೇ ಶೋಭಾನ ನೀರೇ ಶೋಭಾನವೆನ್ನಿ ಶಿವ ಬನ್ನಿ ಶೋಭಾನವೇ ಶೋಭಾನವೆನ್ನಿ ಶಿವ ಬನ್ನಿ ಶೋಭಾನವೇ ಶೋಭಾನವೆನ್ನಿ ಶಿವ ಬನ್ನಿ ಶೋಭಾನವೇ ಶೋಭಾನವೆನ್ನಿ ಶಿವ ಬನ್ನಿ ಶೋಭಾನವೇ ನಮ್ಮನ್ನು ಜನಿಸಿದವಳು ಜನಿಸಿ ಜೋಕೆ ಮಾಡಿದವಳು ತಾಯಿಯಲ್ಲವೇ ನಮ್ಮ ತಾಯಿಯಲ್ಲವೇ